ಕೃಷಿ ರಂಗ. ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿ. ನಮ್ಮ ಇವತ್ತಿನ ಕೃಷಿಂಗದೊಳಗ ಏನದಂತ ನೋಡೋಣ. ನಮ್ಮ ಇವತ್ತಿನ ಕೃಷಿಂಗದೊಳಗ ಮೊದಲಿಗೆ ನಿತ್ಯ ಮೇಘ ಸಂದೇಶ, ಆನಂತರ ಮಣ್ಣಿನ ಮಗ ಕಾರ್ಯಕ್ರಮದಲ್ಲಿ ಸೋಲಾರ ಬೇಲಿ ಈ ವಿಷಯವಾಗಿ ಹಾಲ್ ಸುಲ್ತಾನ್ಪುರ ಗ್ರಾಮದ ಶರಣು ಬಸಪ್ಪ ಪಾಟೀಲ್ ಅವರೊಡನೆ ಸಂದರ್ಶನ, ಆನಂತರ ಹನುಮಂತರಾವ್ ಜಮಾದಾರ್ ಹಾಗೂ ಸಂಗಡಿಗರಿಂದ ಗೀಗಿ ಪದಗಳು ಮತ್ತು 7:15 ಪ್ರಾಯೋಜಿತ ಕಾರ್ಯಕ್ರಮ ಸಿರಿತನದ ಸಿರಿಧಾನ್ಯಗಳು, ಪ್ರಾಯೋಜಕರು ನಬಾರ್ಡ್ ಬೆಂಗಳೂರು. ಈಗ ಕೆಲವು ವಾಣಿಜ್ಯ ಪ್ರಕಟಣೆಗಳು, ಆನಂತರ ನಿತ್ಯ ಮೇಘ ಸಂದೇಶ ಪ್ರಸಾರ ಆಗ್ತದೆ. ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ ಸಾಯಿ ಬಾಲ್. 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್. ರೋಹಿತ್, ಯೇ ನಯಾ ಮೊಬೈಲ್ ಆತೇ ಹೀ ಖರಾಬ್ ಹೋ ಗಯಾ, ಅಬ್ ಕ್ಯಾ ಕರೆಂಗೇ? ದುಕಾನದಾರ್ ಔರ್ ಕಂಪನಿ ಸೇ ಬಾತ್ ಕರೆಂಗೇ? ನಹೀ ಮಾನೇ ತೋ ಉಪಭೋಕ್ತಾ ಕೇ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. 1915 ಪರ್ ಕಂಪ್ಲೇಂಟ್ ಕರೆಂಗೇ? 1915? ಹಾಂ, ನ್ಯಾಷನಲ್ ಕನ್ಸ್ಯೂಮರ್ ಹೆಲ್ಪ್ ಲೈನ್ 1915. ಯಹಾಂ ಆಸಾನಿ ಸೇ ಕಂಪ್ಲೇಂಟ್ ದರ್ಜ್ ಹೋ ಜಾತೀ ಹೈ ಔರ್ 1915 ಸೇ ಸಮಾಧಾನ ಭೀ ಜಲ್ದ ಹೋತಾ ಹೈ. ನಾ ಹುವಾ ತೋ ಕನ್ಸ್ಯೂಮರ್ ಕಮಿಷನ್ ಹೈ ನಾ, ಇಸ್ಮೇ ಈ ದಾಖಿಲ್ ದ್ವಾರಾ ಆನ್ಲೈನ್ ಕೇಸ್ ಕರ್ ಸಕತೇ ಹೈ. ಸಮಝ ಗಯೀ, ಉಪಭೋಕ್ತಾ ಅಧಿಕಾರೋ ಕೀ ರಕ್ಷಾ ಕಾ ಪೂರಾ ಇಂತಜಾಮ್ ಹೈ. ಉಪಭೋಕ್ತಾ ಮಾಮಲೆ ವಿಭಾಗ, ಭಾರತ ಸರ್ಕಾರ. ಸಾರ್ವಜನಿಕರೇ ಗಮನಿಸಿ, ನಿಮಗೆ ಹೊಟ್ಟೆ ನೋವು ಇದೆಯೇ? ಗಾಢವರ್ಣದ ಮೂತ್ರ, ಕೀಲುಗಳಲ್ಲಿ ನೋವು, ತೀವ್ರ ಆಯಾಸ, ವಾಕರಿಕೆ, ಕಾಮಾಲೆ ಲಕ್ಷಣಗಳಿದ್ದಲ್ಲಿ ವೈರಲ್ ಹೆಪಟೈಟಿಸ್ಗೆ ಪರೀಕ್ಷೆ ಮಾಡಿಸಿ. ಇಲ್ಲದಿದ್ದರೆ ಲಿವರ್ಗೆ ಹಾನಿಯಾಗಿ ದೀರ್ಘ ಕಾಯಿಲೆಗೆ ತುತ್ತಾಗುತ್ತೀರಿ. ತಲೆ ಸುತ್ತು, ಜ್ವರ, ಹಳದಿ ಬಣ್ಣದ ಮೂತ್ರ, ಹಸಿವಾಗದಿರುವುದು, ತೂಕ ಇಳಿಕೆ, ಚರ್ಮ ಮತ್ತು ಕಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗುವುದು ಹೆಪಟೈಟಿಸ್ ರೋಗದ ಲಕ್ಷಣಗಳು. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಮದ್ಯಪಾನ, ಡ್ರಗ್ಸ್ನಂತಹ ದುಶ್ಚಟಗಳಿಗೆ ಬಲಿಯಾದವರು ಹೆಪಟೈಟಿಸ್ ರೋಗಕ್ಕೆ ಬಹುಬೇಗ ಬಲಿಯಾಗುತ್ತಾರೆ. ಜೋಪಾನ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶವಿನ್ಯಾಸ ಮಾಡುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು, ಎಚ್ಚರ. ಮಗು ಹುಟ್ಟಿದ 24 ಗಂಟೆಯೊಳಗೆ ಹೆಪಟೈಟಿಸ್ ಲಸಿಕೆಯನ್ನು ಕಡ್ಡಾಯವಾಗಿ ನೀಡಬೇಕು. ಹೆಪಟೈಟಿಸ್ ರೋಗ ಪತ್ತೆ, ಪರೀಕ್ಷೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಓಹೋಹೋ, ಎಲ್ಲಿಗೆ ಹೊರಟೆ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಿಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನ್ ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ, ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತು ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್, ಅದಕ್ಕೇನು? ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಇದೆ, ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲನ ಪಡ್ಕೊಂಡಿದ್ದೀನಿ. ಮತ್ತೆ ಅದರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೋಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಫ್ಲೋರೈಡ್ ನ ಅತಿಯಾದ ಸೇವನೆಯಿಂದ ಫ್ಲೋರಾಸಿಸ್ ಕಾಯಿಲೆ ಬರುತ್ತದೆ. ಫ್ಲೋರೈಡ್ ಎಂದರೆ ಏನು ಎಂದು ತಿಳಿಯಿರಿ. ಫ್ಲೋರೈಡ್ ಒಂದು ಪೋಷಕಾಂಶ. ಕುಡಿಯುವ ನೀರು, ಆಹಾರದಲ್ಲಿ 1 PPM ಗಿಂತ ಫ್ಲೋರೈಡ್ ಅಂಶ ಹೆಚ್ಚಾಗಿದ್ದರೆ ಫ್ಲೋರಾಸಿಸ್ ಕಾಯಿಲೆ ಬರುತ್ತದೆ. ನೆನಪಿಡಿ, ಫ್ಲೋರಾಸಿಸ್ ಕಾಯಿಲೆ ಹಲ್ಲು, ಮೂಳೆಗಳು, ಎಲುಬಿನ ಹಂದರ, ಕೀಲುಗಳಿಗೆ ಹಾನಿ ಹಾಗೂ ನೋವು ಉಂಟು ಮಾಡುತ್ತದೆ. ಶುದ್ಧ ನೀರನ್ನು ಕುಡಿಯಿರಿ, ಇದನ್ನು ತಡೆಗಟ್ಟಿ. ಪ್ರಕಟಣೆ. ರಾಷ್ಟ್ರೀಯ ಫ್ಲೋರೋಸಿಸ್ ನಿಯಂತ್ರಣ ಕಾರ್ಯಕ್ರಮ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕಲಬುರಗಿ. ಗರ್ಮಿಯೋ ಮೇ ಜಬ್ ತಾಪಮಾನ 40 ಡಿಗ್ರಿ ಪಾರ್ ಕರ್ನೆ ಲಗೆ, ಐಸೆ ಮೇ ಠಂಡೆ ಘರ್ ಸಿರ್ಫ್ ಆರಾಮ್ ಹೀ ನಹೀ, ಜೀವಿತ ರಹನೆ ಕೆ ಲಿಯೆ ಭೀ ಅನಿವಾರ್ಯ ಹೋ ಗಯೆ ಹೈ. ಹಮ್ ಸಭೀ ಕಮ್ ಲಾಗತ್ ವಾಲೆ ಶೀತಲನ್ ಕೆ ಆಸಾನ್ ತರೀಕೆ ಅಪ್ನಾ ಸಕತೆ ಹೈ, ಜೈಸೆ ಸೋಲರ್ ರಿಫ್ಲೆಕ್ಟಿವ್ ಸಫೇದ್ ಪೇಂಟ್, ಠಂಡಿ ಛತ್ ತಕನೀಕ್, ವಾಯು ರೋಶನಿ ಸಂಚಾರ ಔರ್ ಕ್ರಾಸ್ ವೆಂಟಿಲೇಷನ್, ಥರ್ಮೋಕಾಲ್ ಇನ್ಸುಲೇಷನ್, ಹಾಲೋ ಇಂಟೆ, ಛತ್ ಪೆ ಘಾಸ್ ಕಿ ಗಠರಿ ರಖನಾ ಯಾ ಬೇಲ್ ಲಗಾನಾ. ಅಗರ್ ಆಪ್ ನಯಿ ಇಮಾರತ್ ಬನಾ ರಹೆ ಹೈನ್ ತೋ ಸಾರಿ ದೀವಾರೋ ಕಿ ಜಗಹ ಕ್ಯಾವಿಟಿ ದೀವಾರ್ ತಕನೀಕ್ ಕಾ ಉಪಯೋಗ ಕರೆ. ಜಾಲಿ ವಾಲಿ ಔರ್ ಛರೋಕೆದಾರ್ ದೀವಾರೆ ಧೂಪ್ ಕೋ ರೋಕ್ತಿ ಹೈ ಔರ್ ವಾಯು ಪ್ರವಾಹ ಬಢಾತಿ ಹೈ. ರಂಗ ರೋಗನ್ ಕೆ ಲಿಯೆ ಚೂನಾ ಯಾ ಮಿಟ್ಟಿ ಜೈಸಿ ಪ್ರಾಕೃತಿಕ ಚೀಜೋ ಕಾ ಇಸ್ತೇಮಾಲ್ ಕರೆ. ಕಾಂಚ ಕಾ ಉಪಯೋಗ ಕಮ್ ಕರೆ.

ಉತ್ತಮವಾದಂತಹ ಬೆಳೆಗಳನ್ನು ಬೆಳೆದಿರ್ತೀವಿ, ದುಡ್ಡು ಹಾಕಿರ್ತೀವಿ, ಮತ್ತೆ ವಾಣಿಜ್ಯಕ ದೃಷ್ಟಿಯಿಂದ ನಾವು ಲಾಭ ತರುವಂತಹ ಬೆಳೆಗಳನ್ನ ಮಾಡ್ತಾ ಇರ್ತೀವಿ. ಅಂತಹ ಸಂದರ್ಭದೊಳಗೆ ಪ್ರಾಣಿಗಳು ಬಂದು ಅದರ ಮೇಲೆ ಹಲ್ಲೆ ಮಾಡಿ ಅವನ್ನೆಲ್ಲ ಹಾಳು ಮಾಡಿದ್ರೆ ಬಹಳಷ್ಟು ನುಕ್ಸಾನ್ ಆಗುವಂತದನ್ನ ನಾವು ಅನುಭವಿಸ್ತಾ ಇದ್ದೀವಿ. ಇಂಥ ಒಂದು ಪರಿಸ್ಥಿತಿ ಒಳಗೆ ಒಂದು ಒಳ್ಳೆ ಬೇಲಿ ಇತ್ತು ಅಂತಂದ್ರೆ ಅದು ನಮ್ಮ ಬೆಳೆಯನ್ನ ಕಾಪಾಡುತ್ತದೆ. ಈ ನಿಟ್ಟಿನೊಳಗೆ ಷಣ್ಬಸಪ್ಪ ಅವರು ಒಂದು ಸೋಲಾರ್ ಬೇಲಿಯನ್ನ ಅದು ಬಹಳ ಸೋಯಿ ದರದೊಳಗೆ ವಿನ್ಯಾಸ ಮಾಡಿದ್ದಾರೆ. ಅದು ಯಾವ ರೀತಿ ಕೆಲಸ ಮಾಡುತ್ತದೆ, ರೈತರು ಯಾವ ರೀತಿ ಅದನ್ನ ಲಾಭ ಮಾಡಿಕೊಳ್ಬಹುದು, ಯಾವ ರೀತಿ ಅದನ್ನ ಅನುಷ್ಠಾನ ಅಂದ್ರೆ ಅದನ್ನ ಸ್ಥಾಪನೆ ಮಾಡಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಕೂಡ ಇವತ್ತು ಅವರು ತಮ್ಮ ಅನುಭವಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಷಣ್ಬಸಪ್ಪ ಪಾಟೀಲ್ ಅವರ ತಮಗೆ ನಮಸ್ಕಾರ. ನಮಸ್ಕಾರ ಸರ್. ಈಗ ತಾವು ಏನು ಚಂಡಿಚೂಟು ಸಾಧನ ಮಾಡಿದ್ರಿ, ಅದರ ಬಗ್ಗೆ ತಾವು ಹೇಳಿರಿ, ಸಾಕಷ್ಟು ಸಮಯ ನಾವು ನಮ್ಮ ಆಕಾಶವಾಣಿ ಕೇಂದ್ರದಿಂದ ಪ್ರಸಾರ ಮಾಡಿವಿ, ಅದರಿಂದ ನಿಮಗೆ ಯಾವ ರೀತಿಯಾದಂತಹ ಒಂದು ಪ್ರತಿಕ್ರಿಯೆ ಸಿಕ್ತು ಅನ್ನೋದ್ರ ಬಗ್ಗೆ ನಿಮ್ಮ ಅನುಭವ ಸಂಕ್ಷಿಪ್ತವಾಗಿ ಹೇಳಬಹುದಾ? ಹೇಳ್ಬಹುದ್ರಿ ಸರ್. ಈ ಚಂಡಿ ಚೂಂಟದ ಮಷೀನ್ ಅಂದ್ರೆ ಈಗ ನಮಗ ಮೊದಲ ಹಳೆಯ ಪದ್ಧತಿ. ನಾನೇ ರೈತನಾಗಿ ರೈತರ ಮುಖಂಡಾಗಿ ನಾವು ಇಲ್ಲಿ ರಾಜು ತೆಗ್ದಳ್ಳಿ ಸರ್ ಮತ್ತ ರೂಳಿ ಸರ್ ಬಲ್ಲಿ ಎಲ್ಲ ಕಾಂಟ್ಯಾಕ್ಟ್ ಮಾಡ್ತಿದ್ದೇವ್ರಿ. ಆದ್ರ ಶರಣಬಸಪ್ಪ ಅವ್ರೆ, ನೀವು ಎಷ್ಟು ಎಕರೆ ಚಂಡಿ ಚೂಂಟ್ತೀರಿ ಅಂದ್ರೆ ಎಷ್ಟು ಏರಿಯಾ ತೊಗರಿ ಹಾಕಿರಿ ಅಂತ ಕೇಳ್ತೀರಿ ಸರ್ ಮೊದಲ್ರಿ? 20 ಎಕರೆ ಹಾಕಿದವ್ರಿ ಸರ್ ಅಂತಂದ್ರೆ ಎಷ್ಟು ಎಕರೆ ಚಂಡಿ ಚೂಂಟಿರಿ ಅಂದ್ರೆ 2 ಎಕರೆ 3 ಎಕರೆ ಅಂತ ಹೇಳ್ತಿದ್ದವ್ರಿ. ಯಾಕ್ರಿ ರೈತರ ಮುಖಂಡರಾಗಿ ನೀವೇ ಇಷ್ಟು ಕಡಿಮೆ ಈ ತರ ಯಾಕೆ ಮಾಡ್ತೀರಿ ಅಂತ ಕೇಳ್ದ್ರಿ. ಇಲ್ರಿ ಸರ್, ಅದು ಲೇಬರ್ ಸಮಸ್ಯೆ ಅದ್ರಿ, ನಮ್ದು ಲೇಬರ್ ಸಮಸ್ಯೆ ನಾವು ತೋಡ್ಕೋತಿದ್ದೇವ್ರಿ. ಆ ತರ ಆಗ್ತಿತ್ತು. ಈಗೆಲ್ಲ ನಾವು ಒಂದೇ ಮನುಷ್ಯನ ಮೇಲೆ 4-4 ಎಕರೆ ಕವರ್ ಮಾಡಬಹುದ್ರಿ. 2 ದಿನದಾಗ 3 ದಿನದ ಚಂಡಿ ಚೂಂಟದಾಗ್ತದ್ರಿ, ಅದರಿಂದ ಇಳುವರಿನೂ ಹೆಚ್ಚಿಗೆ ಬರ್ತದ್ರಿ. ಈಗ ಆಗ್ಲೇ ಎಲ್ಲ ರೈತರು ಈ ತರ 30-40 ರೂಪಾಯಿ ಡಿಸ್ಕ್ ಹಾಕೊಂಡು ಅವರು ಸರಳ ವಿಧಾನದಲ್ಲಿ ಚಂಡಿ ಚೂಂಟೋ ಮಷೀನ್ ಆಕಾಶವಾಣಿ ಸಂದರ್ಶನವನ್ನು ಕೇಳಿ ಎಲ್ಲ ರೈತರು ತಗೊಂಡಿದ್ದಾರೆ. ಎಲ್ಲರಿಗೆ ರೈತರಿಗೂ ಅನುಕೂಲ ಆಗಿದೆ, ಅದರಿಂದ ಇಳುವರಿನೂ ಹೆಚ್ಚಿಗೆ ಬಂದ ಸರ್. ಈಗ ನನ್ನ ಬಳಿ ಎಲ್ಲ ರೈತರನ್ನು ಸಂದರ್ಶನ ಕೊಟ್ಟಿದ್ದಾರೆ, ಅವರ ಅನಿಸಿಕೆನು ಡೈರಿದಾಗ ಬರ್ಕೊಂಡಿನ್ರಿ. ಎಲ್ಲ ಬೀದರ್, ಬಿಜಾಪುರ್ ಮತ್ತ ಈ ಕಡೆ ಹೈದರಾಬಾದ್ ದಿಂದ ರೈತರನ್ನು ಇದು ಕಾಲ್ ಮಾಡಿ ನನಗ ಮಷೀನ್ ಬ್ಯಾಟರಿ ಮಾಹಿತಿ ಪಡ್ಕೊಂಡು ತಗೊಂಡ್ ಹೋಗಿದ್ದಾರೆ ಸರ್. ಮತ್ತೆ ಮಹಾರಾಷ್ಟ್ರದಿಂದ ಮಹಾರಾಷ್ಟ್ರದಿಂದನೂ ರೈತರು ಬಂದು ತಗೊಂಡ್ ಹೋಗಿದ್ದಾರೆ ಸರ್. ಈಗ ಎಷ್ಟು ಜನ ರೈತರು ನಿಮಗೆ ಇಲ್ಲಿ ತನಕ ಸಂಪರ್ಕ ಮಾಡಿ ಇಂತಹ ಒಂದು ಮಷೀನ್ ತಗೊಂಡ್ ಹೋಗಿದ್ದಾರೆ? ಸುಮಾರು 500 ರೈತರು ನನಗೆ ಸಂದರ್ಶನ ಮಾಡಿ ತಗೊಂಡ್ ಹೋಗಿದ್ದಾರೆ ಸರ್. ಇಲ್ಲಿ ಏನಾಯ್ತ್ರಿ ಸರ್, ಇಲ್ಲಿ ಮಾರ್ಕೆಟ್ನಾಗ ಇನ್ನೇನು ಮಷೀನ್ ಬ್ಯಾಟರಿ ಮಾರ್ತಾರಲ್ರಿ, ಅವ್ರ ಹತ್ರ ಒಂದ್ಸಲ ನಾ ಹೋಗಿ ರೈತರಿಗೆ ಊರಿಗೆ ಬರ್ಬೇಕ್ರಿ, ಇಲ್ಲಿದಿಂದ ಗುಲ್ಬರ್ಗಾದಿಂದ 18 ಕಿಲೋಮೀಟರ್ ಸ್ವಲ್ಪ ಬರ್ಲಿಕ್ಕೆ ಅನಾನುಕೂಲ ಆಗೋದ್ರಿಂದ ಒಬ್ರು ದುಕಾನದಾಗ ನಾ ಡಿಸ್ಕ್ ಇಟ್ಟಾಗ ಅವ್ರೇನ್ ಮಾಡಿದ್ರಿ, ಅವ್ರದೇ ಆದಂತ ಒಂದು ಪೇಪರ್ನಾಗ ಸ್ಟೇಟ್ಮೆಂಟ್ ಕೊಟ್ಟು ಹೆಚ್ಚಿನ ಮಾಹಿತಿಗಾಗಿ ನಂಬಲ್ಲಿ ಸಂಪರ್ಕಿಸ್ರಿ ಅಂತೇಳಿ ಅವರು ಈ ಒಂದು ಸೀಸನ್ ಅಲ್ಲಿ 2000 ಡಿಸ್ಕ್ ಮಾರಿದ್ದಾರೆ ಸರ್. ಆದ್ರ ನನಗ್ ಬೇಕಾಗಿಲ್ಲ ಸರ್, ಆದ್ರೆ ರೈತರಿಗೆ ಅನುಕೂಲ ಆಗ್ಯದ್ರಿ, ಅದು ದೊಡ್ಡದ್ರಿ. ನಂಬಲ್ಲೇ ಬಂದ್ ಒಯ್ಬೇಕಂತೇನಿಲ್ರಿ, ಈ ತರ ಮಾಡ್ಕೊಂಡು ಅವ್ರದಿಂದ ನಾವೇ ವಿನ್ಯಾಸ ಮಾಡಿದ್ದು ಅವರು ತಗೊಂಡು ಮಾರಿದ್ದಾರೆ ಸರ್. ಒಟ್ಟಿನೊಳಗೆ ನಮ್ಮ ರೈತರಿಗೆ ಅನುಕೂಲ ಆಗ್ಯದ್ರಿ ಸರ್. ಈಗ ಯಾರೇ ರೈತರು ಬಂದ್ರು ಕೂಡ ನೀವು ಅವರಿಗೆ ನಿಮಗೆ ಈ ವಿಷಯ ಹೆಂಗ್ ಗೊತ್ತಾಯ್ತು ಅಂತ ಹೇಳಿ ನೀವು ಕೇಳ್ತಾ ಇದ್ದೀರಿ ಅವರಿಗೆ? ಹಾ ರೀ ಸರ್, ರೈತರು ಹೇಳ್ತಾರೆ ಸರ್, ಆಕಾಶವಾಣಿ ಕಾರ್ಯಕ್ರಮ ಕೇಳದವ್ರಿ, ಮತ್ತ ಈಗ ಮಿಸೇಜ್ ಬಂತ್ರಿ, ಈ ತರ ಎಲ್ಲಿದಿಂದ ಮಾಹಿತಿ ಮೊದಲ್ ಬಂತು ಅಮ್ಮದ್ ಹೇಳಿ ತಗೊಂಡ್ ಹೋಗ್ತಾರೆ ಸರ್. ಅವ್ರು ಯಾವ ರೈತರು ಯಾವ್ದು ಮಾಹಿತಿ ಕೇಳಿ ಬಂದಾರ ಅನ್ನೋದು ನಾವು ಅಲ್ಲಿ ನೋಟ್ ಮಾಡ್ಕೊಂಡಿದ್ದವ್ರಿ ಸರ್. ಅಂದ್ರೆ ಮುಖ್ಯವಾಗಿ ನಿಮಗೆ ಆಕಾಶವಾಣಿಯಿಂದ ಬಹಳಷ್ಟು ಸಂಪರ್ಕ ಬಂದದ? ಸಂಪರ್ಕ ಬಂದರ್ ಸರ್. ಈಗ ಕಂಪ್ಯೂಟರ್ ಯುಗದಾಗನು ಈಗನು ನಮ್ ಇದ್ರ ಪ್ರಕಾರ ಆಕಾಶವಾಣಿಗೆ ಇನ್ನ ಬಹಳ ವ್ಯಾಲ್ಯೂ ಅದ ಅಂತೇಳಿ ನಾವು ತಿಳಿದೇವ್ ಸರ್. ಸರ್, ಎಲ್ಲಾನು ಫಾಸ್ಟ್ ಆಗ್ಯದ ಸರ್, ಅಂತರ್ದಾಗ ಇನ್ನ ಬಹಳ ರೈತರು ಇದ್ರ ಮೇಲೆ ಡಿಪೆಂಡ್ ಅದಾರ ಸರ್. ಹೌದು, ಯಾಕಂದ್ರೆ ನೇರವಾಗಿ ಮುಟ್ಟುವಂತದ್ದು ಒಂದು ಸಣ್ಣ ಪಾಕೆಟ್ ರೇಡಿಯೋಗಳು ಬಂದಾವ ಈಗ ಸಾಕಷ್ಟು ಬಂದವ್ರ ಸರ್. 100 ರೂಪಾಯಿ ಕೊಟ್ಟರೆ ಒಂದ್ ರೇಡಿಯೋ ಬರ್ತದೆ ಸರ್. ಈಗ ಮತ್ತೆ ಎಲ್ಲಿ ಬೇಕಾದಲ್ಲಿ ತಗೊಂಡ್ ಹೋಗ್ಬಹುದ್ರಿ ಸರ್. ಒಳ್ಳೇದು, ಬಹಳ ಸಂತೋಷ ಆಯ್ತು ಷಣ್ಬಸಪ್ಪ ಅವ್ರೆ. ಯಾಕಪ್ಪ ಅಂತಂದ್ರೆ ರೈತರಿಗೆ ಬೇಕಾದಂತಹ ಸಾಧನ ನೀವು ಮಾಡ್ತಾ ಇದ್ರಿ, ಅದು ಅವರಿಗೆ ನೇರವಾಗಿ ಮುಟ್ಟುವಂತಹ ವ್ಯವಸ್ಥೆ ಕೂಡ ಈಗ ಆಗ್ತಾ ಇದೆ, ಅದರ ಸಂಪರ್ಕ ಆಕಾಶವಾಣಿ ಮೂಲಕವಾಗಿ ಸಿಕ್ಕದ ರೈತರಿಗೆಲ್ಲ ಅನ್ನುವಂಥದ್ದೇನು ಕೇಳಿ ಬಹಳ ಸಂತೋಷ ಆಗ್ತದೆ. ಇದೇ ರೀತಿ ಮತ್ತೆ ಬೇರೆ ರೈತರು ಕೂಡ ನಿಮ್ಮನ್ನ ಇನ್ನು ಮುಂದಿನ ದಿವಸಗಳಲ್ಲಿ ಸಂಪರ್ಕ ಮಾಡಲಿ ಅಂತೇಳಿ ನಾವು ಹಾರೈಸ್ತೀವಿ. ಅದರಿಂದ ಅವರಿಗೆ ಉಪಯೋಗ ಆಗ್ತದೆ, ಇಳುವರಿ ಹೆಚ್ಚಾಗ್ತದೆ, ಮತ್ತೆ ಅವರ ಶ್ರಮ ದುಡ್ಡು ಬಹಳಷ್ಟು ಉಳಿತಾಯ ಆಗ್ತದೆ ಸರ್. ಇನ್ನೊಂದು ತಾವು ಹೇಳ್ತಾ ಇದ್ರಿ, ಬೇಲಿ ಮಾಡಿನಿ, ಮತ್ತ ವಿಶೇಷವಾಗಿ ಸೋಲಾರ್ ಬೇಲಿ, ಮತ್ತೆ ಬಹಳ ಕಡಿಮೆ ಖರ್ಚಿನ ಬೇಲಿ ಅನ್ನೋದ್ರ ಬಗ್ಗೆ ನಮ್ಮ ರೈತರಿಗೆ ಬಹಳ ಉಪಯುಕ್ತ ಆಗುವಂತಹ ಒಂದು ಸಾಧನ ಅದು, ಇದ್ರ ಬಗ್ಗೆ ಒಂದ್ ಸ್ವಲ್ಪ ವಿಸ್ತಾರವಾಗಿ ಮಾಹಿತಿ ಮಾಡಿಕೊಡ್ತೀರಿ? ಆಯ್ತ್ರಿ ಸರ್. ನಮ್ಮಲ್ಲಿ ಏನಿತ್ರಿ ಸರ್, ನಮ್ಮಲ್ಲಿ ನೀರಿದ್ರು ತೋಟ ಮಾಡ್ಲಾರ ಪರಿಸ್ಥಿತಿ ಬಂದಿತ್ರಿ ಸರ್. ಯಾವುದೇ ಬೆಳೆ ಹಾಕ್ರಿ, ಒಂದ್ ನಾವು 12 ಗಂಟೆ ಕಾಯ್ಬಹುದ್ರಿ, 24 ಗಂಟೆ ಕಾಯ್ಲು ಕಾತಿದ್ದಿಲ್ರಿ ಸರ್. ಅದು ಹಂದಿಗಳದು ಕಾಟ್ರಿ ಸರ್, ದೊಡ್ಡ ಕಾಟ ಅಂದ್ರಿ. ಈಗ ಹಂದಿಗಳದು, ದನಗಳದು, ಮನುಷ್ಯರದು ಯಾವ್ದನ್ನು ತೊಂದರೆ ಇಲ್ಲಾರ್ದಂಗ ಇದು ವಿದ್ಯುತ್ ಬೈಲಿ ಅಂತೇಳಿ ಇದು ಮಾಡ್ಕೊಂಡಿದ್ದಾರೆ ಸರ್. ಅತಿ ಕಡಿಮೆ ಖರ್ಚು ಇದಾಗ್ರಿ ಸರ್. 15 ಎಕರೆ ಕವರ್ ಮಾಡ್ಲಕ್ ಒಂದ್ 6,000 ಸಿಸ್ಟಮ್ ಆದ್ರೆ ಸಾಕ್ರಿ ಸರ್. ಅಷ್ಟಾದ್ರೆ ಸಾಕು, ಅಷ್ಟು ಸಾಕ್ರಿ ಸರ್. ಅದು ವೈರ್ ಅದು ಕೂಡಿಕೆಸಿ ನಾವು ತಯಾರು ಇದು ಮಾಡಿದ್ರು ಒಂದ್ 20,000 15 ಎಕರೆ ಕವರ್ ಮಾಡ್ಕೋಬಹುದ್ರಿ ಸರ್. ಇಷ್ಟು ಕಡಿಮೆ ಖರ್ಚಾದಾಗ ಬಯಲಿ ಆತಾರ ಸರ್. ಅದು ಇನ್ನೊಂದ್ರಿ ಸರ್, ಅದು ಮನುಷ್ಯರಿಗೆ ಪ್ರಾಣಿ ಹಾನಿ ಇಲ್ರಿ ಸರ್. ಅದ್ರಾಗ ಅದು ಏನ್ ಮಾಡ್ತಾರಿ, ಡಿಸಿ ವೋಲ್ಟೇಜ್ ದಿನ ಚಾಲು ಆತಾರ ಸರ್. ಅದು ಒಂದು ಬ್ಯಾಟ್ರಿ ಬರ್ತದ್ರಿ 12 ವೋಲ್ಟೇಜ್, ಆ ಸಿಸ್ಟಮ್ ದಿನ ಚಾಲು ಆತದ್ರಿ. ಯಾವ್ದನ್ನು ಮನುಷ್ಯನು ಸಾಯಲ್ರಿ, ಪ್ರಾಣಿ ಸಾಯಲ್ರಿ ಸರ್. ಅದ್ರ ಬೆದರಿಸಿ ಓಡಿಸೋದ್ರಿ ಸರ್. ಅದು ಶಾಕ್ ಹೊಡಿತದೆ, ಶಾಕ್ ಹೊಡಿತದ್ರಿ ಸರ್. ಶಾಕ್ ಹೊಡಿತಾರೆ ಬಿಡ್ತಾರ ಸರ್. ಅದೇನು ಪ್ರಾಣ ಹಾನಿ ಮಾಡಲ್ರಿ ಸರ್. ಅಂದ್ರೆ ಒಟ್ಟು ನಿಮ್ಮ ಹೊಲವನ್ನ ಅದು ಕಾಯ್ತದ್ರಿ ಸರ್. ಅದು ಬಹಳ ಒಳ್ಳೆದಿನ ಹಿಂಗ ಈ ತರ ಮಾಡಬಹುದು ಅಂತ ನೀವು ಹೆಂಗ ವಿಚಾರ ಮಾಡಿದ್ರಿ ಸರ್? ನಾವು ಇಲ್ಲಿ ವಿಜ್ಞಾನ ಕೇಂದ್ರ ಮತ್ತೆ ಈ ಕಡೆ ಆಕಾಶವಾಣಿ ಸುರುಳಿಸ್ತಾರ ಸರ್, ಸಂಪರ್ಕ ಇರ್ತಿತ್ತರಿ. ಆದ್ರೆ ಅವರು ಹಂಗೆ ಅವಾಗವಾಗ ನಮ್ಗ ಮಾಹಿತಿ ಕೊಡ್ತಿದ್ರಿ, ಏನ್ ನಡೆದ್ರಿ ಪಾಟೀಲ್ ಅವ್ರೆ ಅಂತ ಕೇಳಿದ್ರೆ, ಏನಿಲ್ರಿ ಸರ್ ಹಿಂಗ ಇದು ಮಾಡಿದವ್ರಿ, ಮತ್ತ ಅಲ್ಲಿ ನೀರು ಹಳ್ಳ ದಂಡಿಗೆ ಅವಂತೀರಿ, ಮತ್ತ ಏನು ನೀರಾವರಿನೇ ಇದು ಮಾಡಲಾಗಿರಲ್ರಿ ಅಂತ ಕೇಳ್ತಿದ್ರಿ. ಇಲ್ರಿ ಸರ್, ಎಲ್ಲ ಹಳ್ಳಿ ಸಮಸ್ಯೆ ಡೈರೆಕ್ಟ್ ಆಗಿ ಸರ್ ಮಾತಾಡ್ಲಕ್ ಆಗಲ್ಲಲ್ರಿ, ಅವು ಎಲ್ಲ ಜರ ಜರ ಇದು ಮುಚ್ಚಿಟ್ಕೊಂಡು ಇದು ಮಾಡ್ತಿದ್ದೇವ್ರಿ. ಆದ್ರೆ ಇದೇ ವರ್ಷ ನಾವು 1 ಎಕರೆದಾಗ 50,000 ರೂಪಾಯಿ ಮಾಲ್ ಮನ್ಯಾಗ ಕುಂತೆ ತೆಗೆದಿನ್ರಿ. ಬರೇ ನೀರ್ ಬಿಡೋದು ಮನೆಗ್ ಬರೋದ್ರಿ. ಈ ತರ ಸಿಸ್ಟಮ್ ಮಾಡ್ಕೊಂಡು ಬೈಲಿ ಮಾಡ್ಕೊಂಡು ಚಾಲು ಮಾಡಿ 12,000 ರೂಪಾಯಿ ಖರ್ಚು ಮಾಡಿ 50,000 ರೂಪಾಯಿ ಮಾಲ್ ತೆಗೆದಿನ್ರಿ. ನನಗೊಂದ್ ಸ್ವಲ್ಪ ಹೆಮ್ಮೆ ಆಗ್ಯದ್ರಿ ಸರ್. ಸರಿ ಮಾತಾಡಬಹುದು, ಮತ್ತ ಅವ್ರು ಬಂದು ನೋಡಿದ್ರು ಈ ತರ ನಾ ಮಾಡ್ಕೊಂಡು ಬೆಳಿ ಉಳಿಸಿ ನಮ್ಮದು ನನಗೆ ಧೈರ್ಯ ಆಗ್ಯದ್ರಿ. ಅವ್ರ ಕೂಡ ಕುಂತ ಮಾತಾಡ್ಲಕ್ ನಮಗೊಂದು ಅನುಕೂಲ ಆಗ್ಯದ್ರಿ. ಅಂದ್ರೆ ಮತ್ತ ರೈತರಿಗೂ ತೋರಿಸಬಹುದು ಇಂಥದ್ದೊಂದು ನಾನು ಮಾಡೀನಿ, ನೀವು ನೋಡ್ಬರ್ರಿ, ನೀವು ಮಾಡ್ಕೊಡ್ರಿ ಅಂತ. ಎಲ್ಲ ರೈತರಿಗೂ ತೋರಿಸನು ಕೊಡ್ತೇನೆ ಸರ್, ಹಂಗ ಬೇಕಾದ್ರೆ ಅನುಕೂಲನು ಕೊಡ್ತೇನ್ರಿ ಅವ್ರಿಗೆ, ಮಾಡಿನೂ ಕೊಡ್ತೇನೆ ಸರ್. ಆತರ ಸಿಸ್ಟಮ್ಗಳು ಕೊಡ್ತೇನ್ರಿ ಅವ್ರಿಗೆ, ಏನ್ರ ಪ್ರಾಬ್ಲಮ್ ಆದ್ರೆ ನಾವು ಸ್ವಂತ ನೋಡ್ಕೋತೇವ್ರಿ ಸರ್. ಅವರು ಅಳವಡಿಸ್ಕೋತಿದ್ರಂದ್ರೆ ಈಗಾಗಲೇ ಎಲ್ಲ ಕಡೆ ರೈತರು ಮುಳ್ತಂತಿ ಅಂತೇಳಿ ಹಾಕಿರ್ತಾರ್ರಿ, ಅದು ಹಾಕಿದ್ರು ಹಂದಿಗಳು ಕಾಟ್ ಆಗಿರ್ತಾವ್ರಿ. ಅಂತ ಟೈಮ್ನಾಗ ನಮ್ದು ಎಲ್ಲ ಅವ್ರದೆಲ್ಲ ಕಂಬ ಗಿಂಬ ಇರ್ತಾವ್ರಿ, ಬರೇ ಒಂದ್ ಎಳಿ ಹೇಳಿದ್ರೆ ಸಾಕ್ರಿ ಎಲ್ಲ ಹಂದಿಗಳದು ಅದೆಲ್ಲ ತೊಂದರೆ ಹೋಗ್ತಾರೆ ಸರ್. ಅದು ಕರೆಂಟ್ ಸೌಕರ್ಯ ಇರ್ಲಾರ್ದವ್ರಿಗೆ ಒಂದ್ 5,000 ರೂಪಾಯಿ ಎಕ್ಸ್ಟ್ರಾ ಆತಾರೆ ಸರ್. ಅದು ಪ್ಲೇಟ್ ಸೋಲಾರ್ದ ಬೇಕಾಗ್ತಾರೆ ಲೈಟ್ ಸರ್, ಲೈಟಿನ ಅನುಕೂಲಿದ್ದವ್ರಿಗೆ ಅದೇ ಲೈನಿನ ಮೇಲೆ ಬ್ಯಾಟರಿ ಚಾರ್ಜ್ ಮಾಡಿ ಇದು ಮಾಡ್ತೇವ್ರಿ ಸರ್. ಎಲ್ಲೆಲ್ಲಿ ವಿದ್ಯುತ್ ಸಂಪರ್ಕದ ಅಲ್ಲಿ ಸರಳವಾಗಿ ಇದನ್ನು ಕೂಡಿಸಬಹುದು, ಸರಳವಾಗಿ ಕೂಡಿಸಬಹುದ್ರಿ. ವಿದ್ಯುತ್ ಸಂಪರ್ಕ ಇರ್ಲಾರ್ದಲ್ಲಿ ಒಂದು ಪ್ಲೇಟ್ ತರಬೇಕಾಗ್ತಾರೆ ಸರ್ ಸೋಲಾರ್ದ್ರಿ, 12 ವೋಲ್ಟೇಜ್ ಚಾರ್ಜ್ ಮಾಡ್ಲಿಕ್ಕೆ. ಅದು ಒಂದ್ ಸ್ವಲ್ಪ ಹೆಚ್ಚಿಗೆ ಖರ್ಚು, ಹೆಚ್ಚಿಗೆ ಬರ್ತಾರೆ ಸರ್. ಎಲ್ಲ ಕೂಡ ಒಂದು 12,000 ರೂಪಾಯಿದೊಳಗೆ ಆಗ್ತದ್ರಿ ಸರ್. ಅದು ಇದು ಎಷ್ಟು ಏರಿಯಾ ಕವರ್ ಮಾಡಬಹುದು ಅಂತ? 15 ಎಕರೆ ತನಕ ಕವರ್ ಆತಾರ ಸರ್. 15 ಎಕರೆ ಸರ್, 1 ಕಿಲೋಮೀಟರ್ ರೇಂಜ್ ಬರ್ತಾರೆ ಸರ್. ಅದು ಸ್ಟಾರ್ಟಿಂಗ್ 3,000 ವೋಲ್ಟೇಜ್ ಬರ್ತಾರೆ, 3,000 ದಿಂದ 9,000 ವೋಲ್ಟೇಜ್ ಬರ್ತಾರೆ ಸರ್. ಅಲ್ಲೇ ಒಂದಷ್ಟು ರೈತರು ಕೂಡಿ ಸುಮಾರು ಒಂದ್ 15-20 ಎಕರೆ ಯಾಕೆ ಒಂದ್ 50-100 ಎಕರೆ ಎಲ್ಲಾರು ಕೂಡಿ ಮಾಡಂಗಿತ್ತಂತಂದ್ರು ಇದು ಕೂಡ ಅದನ್ನು ಅನುಕೂಲ ಆತ ಸರ್. ಅದು ಅಷ್ಟಾಗಿ ಎಲ್ಲ ರೈತರಿಗೂ 2,000 ಬರಲ್ ಸರ್, ಯಾರ ರೈತರಿಗೂ ಹೊಣೆ ಬೀಳಲ್ ಸರ್. ಆತರ ಮಾಡ್ಕೊಂಡ್ರೆ ಕಂಟ್ರೋಲ್ ಆತ ಸರ್. ಮತ್ ಇದು ಡೈಲಿ ಮನೆಗೆ ತಂದು ವಯ ಸಾಧನನು ಮಾಡ್ಕೋಬಹುದ್ರಿ ಸರ್, ಬರೇ ಒಂದ್ ಸಿಸ್ಟಮ್ ಒಂದ್ ಬ್ಯಾಟ್ರಿ ಮೇಲ್ರಿ. ಅವ್ರು ಅಲ್ಲೇ ಹಚ್ಕೊಂಡು ಕೇಸಿಂದ ಅವ್ರ ಪ್ಲಾಟ್ ಇರತನ ಇಟ್ಕೊಂಡು ಕೇಸ್ ಮತ್ತೆ ಮತ್ತೊಂದ್ ಕಡೆ ಅಳವಡಿಸಿಕೆ ಮಾಡಬಹುದು ಸರ್. ಆತರ ಅನುಕೂಲ ಆತರ ಸರ್. ಅಂದ್ರೆ ಅದು ವೈರ್ ಗೀರ್ ಎಲ್ಲ ತಕೊಂಡು ಹೋಗ್ಬೋದು? ಹಾ, ಒಯ್ಬಹುದ್ರಿ ಸರ್. ಬ್ಯಾಟ್ರಿ ಮನೆಯಲ್ಲಿ ಚಾರ್ಜ್ ಮಾಡ್ಕೋಬೇಕ್ರಿ ಸರ್, 12 ವೋಲ್ಟೇಜ್ ಬ್ಯಾಟ್ರಿ ರೀ, ಒಯ್ದು ಹೊಲ್ದಾಗ ಹಚ್ಚದ್ರಿ ಮತ್ತೆ ಮುಂಜಾನೆ ತರಬಹುದ್ರಿ. ಆತರನು ಅನುಕೂಲ ಆತರ ಸರ್. ಅದು ಅಂದ್ರೆ ಚಾರ್ಜಿಂಗ್ ನಾವು ಎಲ್ಲಿ ಬೇಕಾದಲ್ಲಿ ಮಾಡ್ತಾರೆ, ಚಾರ್ಜಿಂಗ್ ಮಾಡ್ಕೊಂಡು ಬ್ಯಾಟ್ರಿ ಕೊಟ್ಟರೆ ಐತ್ರಿ ನಡೀತಾರ. ಯಾವುದೇ ಪ್ರಾಣಹಾನಿ ಸಂಭವಿಸುದಿಲ್ಲ ಸರ್. ಸಣ್ಣ ಮಕ್ಕಳು ಅದು ಅಕಸ್ಮಾತ್ ಮುಟ್ಟಿದ್ರು ಕೂಡ ಏನು ತೊಂದರೆ ಇಲ್ಲ ಸರ್. ಬಹಳ ಒಳ್ಳೆ ವಿಚಾರ ಮಾಡಿದ್ರಿ. ಈಗ ಎಷ್ಟು ದಿವಸದಿಂದ ಇದು ಕೆಲಸ ಆಗ್ತಾ ಇದೆ? ಇದು ಸುಮಾರಾಗಿ ನಂಬಲ್ಲಿ 8 ತಿಂಗಳಿಂದ ಐತ್ರಿ ಸರ್. ಸ್ಕೂಲ್ ಹುಡುಗರು ಹೋಗ್ತಾವ್ರಿ, ಒಂದ್ 60 ಹುಡುಗರು ನಮ್ಮೂರದಿಂದ ಹರಸೂರ್ಕರಿ, ನಮ್ದು ಹಳೆ ಸಣ್ಣದ್ರಿ ಸರ್. ಆ ಹುಡುಗರು ಹೋಗೋ ಮುಂದೆ ಎಂತ ಸಣ್ಣ ಹುಡುಗರು ಇದ್ರು ಅವ್ಕ ಟಚ್ ಮಾಡಿದ್ರು ಇವತ್ತಿನ ತನ 8 ತಿಂಗಳದಾಗ ಯಾವ್ದು ಹುಡುಗರದನ್ನು ಒಂದು ಕಂಪ್ಲೇಂಟ್ ಬಂದಿಲ್ಲ ಸರ್. ಸ್ವಲ್ಪ ಚಾಟ್ ಹೊಡಿತಾ ಬಿಡ್ತಾರೆ ಸರ್. ಅದು ಪ್ರಾಣಹಾನಿ ಇಲ್ರಿ ಸರ್. ಅದು ಅದ್ರ ಸಲುವಾಗಿ ಇಲ್ಲಿ ತನ ಒಂದ್ ದನನು ಸತ್ತಿಲ್ರಿ, ಒಂದ್ ಯಾವಾದನು ಇದು ಇಲ್ರಿ. ಈಗ ಕೆಲವೊಂದ್ ಕಡೆ ರೈತರು ಈಗ ಬೆಳಿ ಕಾಪಾಡ್ಕೊಂಬುದು ಒಂದು ಮುಖ್ಯ ಗುರಿ ಆಗಿರ್ತದ್ರಿ ರೈತರದು. ಈಗ ಅನಾನುಕೂಲ ಇರ್ತದ್ರಿ, ಮಾಹಿತಿ ಇರಲ್ರಿ ಸರ್. KB ಕರೆಂಟ್ ಬಿಡ್ತಾರ್ರಿ, ಅದು ಪರ್ಮಿಷನ್ ಇರಲ್ ಸರ್. ಅಂತ ಕರೆಂಟ್ ಬಿಟ್ಟು ಕೆಲವೊಂದ್ ಕಡೆ ಅವರೇ ತೋಟದವ್ರು ಸಾಯೋದು ಇಂಥವೆಲ್ಲ ಬಹಳ ಕಡೆ ಕೇಳಿದವ್ರಿ ಸರ್ ನಾವು. ಈಗಾಗಲೇ ಆ ಕಡೆ ಈ ಕಡೆ ಎಲ್ಲ ರೈತರು ವಿದ್ಯುತ್ ತಗಲಿ ತರ ಹಿಂಗಂತೇಳಿ ಬಹಳ ಅಜಾಗರೂಕತೆ ಕರೆಂಟ್ ರೀ ಸರ್. ಅದು ಆತರ ಬಿಡಬಾರ್ದ್ರಿ ಸರ್. ಅದು ಈ ತರ ಮಾಡ್ಕೊಂಡ್ ಬಿಟ್ರೆ ಯಾವ್ದನ್ನು ಭಯ ಇರಲ್ರಿ ಸರ್ ನಮ್ಗೆ. ಈಗ ಬೇಲಿ ಅಂತಂದ ಕೂಡಲೇ ಕೆಲವೊಂದು ದೊಡ್ಡ ಪ್ರಾಣಿಗಳನ್ನು ಅಂದ್ರೆ ತೊಂದರೆ ಅಂತಂದ್ರೆ ದೊಡ್ಡ ಪ್ರಾಣಿಗಳದ್ದು ಇರ್ತಾವ, ಸಣ್ಣ ಪ್ರಾಣಿಗಳದ್ದು ಇರ್ತಾವ. ಈಗ ಹೆಗ್ಗಣ ಅಂತವೇನು ಸಣ್ಣ ಪ್ರಾಣಿಗಳು ಇರ್ತಾವ, ಅವುಗಳಿಂದ ಕೂಡ ಇದು ಸರ್. ಈ ಹೆಗ್ಗಣ ಮತ್ತ ಸಣ್ಣ ಈಚಬತ್ತಿಗೆ ಅದು ಇದು ಮಾಡಲ್ರಿ ಸರ್ ಕೆಲಸ. ಅಂದ್ರೆ ಏನ್ರಿ, ಅದು ನಾವು ವೈರ್ ಹಾಕಿರ್ತಾವಲ್ರಿ ಸರ್, ಅದು ಭೂಮಿಗೆ ಅರ್ಥ ಆದ್ರೆ ಅಲ್ಲಿ ಸಿಸ್ಟಮ್ ದಾಗ ಶಾರ್ಟ್ ಬರಲ್ರಿ ಸರ್, ಅದು ಭೂಮಿ ಗ್ರೌಂಡ್ ಆಗ್ಬೇಡದ್ರಿ ಸರ್, ಆಗ್ಬಾರ್ದಂತ ಹೇಳಿ ಏನ್ ಮಾಡ್ತೇವ್ರಿ, ಒಂದ್ 6 ಇಂಚ್ ಮೇಲೆ ಇಡ್ತೇವ್ರಿ ಸರ್. 6 ಇಂಚಿನ ಒಳಗಡೆ ಯಾವ ಪ್ರಾಣಿ ಹೋಗ್ತಾವಲ್ರಿ ಅವೆಲ್ಲ ಹೋಗಿರ್ತಾವ್ರಿ ಸರ್, ಆ ವೈರಿಗೆ ಟಚ್ ಆದ್ರೆ ಶಾರ್ಟ್ ಹೊಡಿತಾರ ಸರ್ ಅದು. ಮತ್ತೆ ಸಣ್ಣ ಇಂತಹ ಈ ಹೆಗ್ಗಣಗಳಿಂದ ಏನ್ ಸಮಸ್ಯೆ ಆಗಿದ್ದದ ಇದರಿಂದಾಗಿ? ಇದರಿಂದೇನ ಹೆಗ್ಗಣದೇನು ಇದು ಇಲ್ರಿ ಸರ್, ಅದ್ರ ಎತ್ತರಕ್ಕೆ ಇದು ಆಗಲ್ಲರಿ, ಅದು ಹೋಗಿರ್ತಾರಿ ಸರ್ ಅಷ್ಟೇ ರೀ. ಅಲ್ಲಿ ಬಂದ್ರೆ ಶಾರ್ಟ್ ಹೊಡಿತದ್ರಿ ಸರ್ ಅದು. ಅಂದ್ರೆ ಈಗ ನಿಮ್ಮ ಅನುಭವದ ಪ್ರಕಾರ ಹೆಗ್ಗಣಗಳು ಏನಾದ್ರು ಹೊಲಗಳಲ್ಲಿ ತೊಂದರೆ ಮಾಡಿದ್ರೆ ಅವನು ತೊಂದರೆ ಮಾಡ್ತಾವ್ರಿ ಸರ್ ರೈತರಿಗೆ, ಬೆಳಿ ಇದು ಮಾಡೋದ್ರಿ, ತೆನಿ ತಿನ್ನೋದು, ಒಯ್ಯೋದು, ಅದು ಮಾಡ್ತಾವ್ರಿ ಸರ್, ಸಣ್ಣ ಪುಟ್ಟ ತೊಂದರೆಗಳು ಮಾಡ್ತಾವ್ರಿ ಸರ್. ಆದ್ರೆ ಅಷ್ಟೇನು ತೊಂದರೆ, ಅಷ್ಟೇನು ದೊಡ್ಡ ತೊಂದರೆ ಇಲ್ರಿ ಸರ್. ಆದ್ರೆ ಇವು ಕಾಡ್ ಹಂದಿ ಹೋದ ಅಂದ್ರೆ ಅದು ಹೊಲನೆ ಪ್ಲಾಟೆ ನಿಕ್ಕಿ ಮಾಡ್ತಾವ್ರಿ ಸರ್, ಅದು ಹಂದಿಯಷ್ಟು ಹಾಳೆ ಯಾವ್ದನ್ನು ಮಾಡಲ್ರಿ ಸರ್, ಯಾವ್ದು ಮಾಡೋದಿಲ್ಲ, ಇದೇ ದೊಡ್ಡ ಹಾಳು ಮಾಡ್ತಾರೆ ಸರ್. ಬಹಳಷ್ಟು ಕಡೆ ಹಂದಿದ ಸಮಸ್ಯೆ ಅದರಿ ಸರ್, ಈಗ ಕೆಲವೊಂದ್ ಕಡೆ ಅದು ಪೋರೇಟ್ ಹಾಕ್ಬೇಕಂತಾರ್ರಿ, ಮತ್ತ ಇವು ಕಟಿಂಗ್ ಕೂದಲು ಹಾಕ್ಬೇಕಂತಾರ್ರಿ, ಎಲ್ಲಾ ವಿಧಾನ ಮಾಡಿ ನೋಡಿನ್ ಸರ್ ನಾ, ಯಾವ್ದನ್ನು ಸಕ್ಸಸ್ ಆಗಿಲ್ರಿ. ಇದು ಫಿನಿಶಿಂಗ್ ಒಂದು ದೊಡ್ಡ ಅಸ್ತ್ರ ರೀ ಸರ್, ಅವಕ್ಕೆ ಬರಲಾರ್ದಂಗ್ರಿ, ಇದರದಿಂದೇ ಮುಕ್ತಿ ಅದಾರ ಸರ್ ಅವಾಗ. ಈಗ ಒಂದು ಸಲ ಶಾಕ್ ಬಂದ್ಮೇಲೆ ಒಟ್ಟ ಅವು ಬಂದೇ ಇಲ್ಲ ನಿಮ್ಮ ಹೊಲದಕ್ಕೆ? ಬಂದಿಲ್ರಿ ಸರ್, ಬರ್ತಾವ್ರಿ, ಶಾಕ್ ಹೊಡಿತದ್ರಿ, ಮತ್ತೆ ಹೋಗ್ತಾವ್ರಿ ಸರ್, ಹೋಗ್ಬಿಡ್ತಾವ್ರಿ ಸರ್. ಈಗ ಬರೀ ಬೇರೆ ಹೊಲದಾಗನು ನಮ್ಮ ಆಜುಬಾಜು ಬರೇ ವೈರ್ ಹೇಳಿದ್ರು ಅವ್ರ ಬಲ್ಲಿ ಬರಲಾಗ್ಯಾವ್ರಿ ಸರ್, ಅಂದ್ರೆ ಅದ್ರಾಗ ಏನೋ ಕರೆಂಟ್ ಅದ ಏನಂತೇಳಿ ಈ ತರ ತಿಳಿದು ಬರಲಾಗ್ಯಾವ್ರಿ ಸರ್. ಅದು ಅಷ್ಟು ಅರ್ಥ ಆಗ್ಯದ ಅವ್ಕ? ಅರ್ಥ ಆಗ್ಯದ್ರಿ ಸರ್. ಒಂದು ವೈರ್ ಇತ್ತಂದ್ರೆ ಕರೆಂಟ್ ಇರ್ತದ ಅದ್ರದ್ದು 20-30 ಹಿಂಡ್ ಇರ್ತಾರ ಸರ್, ಒಂದ್ ಮುಂದಾತರ್ ಸರ್, ಮಿಲಿಟರಿ ಇದು ಯೂಸ್ ಮಾಡ್ತಾವ್ರಿ ಸರ್. ಬರೋಬ್ರಿ, ಒಬ್ಬ ಲೀಡರ್ ಇರ್ಬೇಕು, ಲೀಡರ್ ಇರ್ತಾನೆ ಸರ್, ಅಂದ್ರೆ ಒಬ್ರಿಗೊಬ್ರ ಡಿಸ್ಟೆನ್ಸ್ ಇರ್ತದೆ ಸರ್, ಒಂದೇ ಸಾಯ್ತಾರಿ ಯಾವಾಗ ಹೋದ್ರು ನೋಡ್ರಿ, ಆತರ ಮೊದಲ್ ಮುಂದ್ ಯಾವಾಗ ಹೋಗ್ತದೆ ಅದು ಶಾಟ್ ಹೊಡ್ಸ್ಕೊಂಡು ಅದೇ ಸಾಯ್ತಾರಿ ಸರ್, ಉಳಿದಿವ ಅದ್ರದ್ದು ನೋಡಿ ಹಿಂದಕ್ಕೆ ಹೋಗ್ಬಿಡ್ತಾರೆ, ಪಾಠ ಕಲಿತಾವ್ರಿ ಸರ್. ಆತರ ಹೊಸವೊಮ್ಮೆ ವೈರಿಗೆ ಮುಟ್ಟಲ್ ಸರ್. ಈಗ ಬೇಸಿಗೆ ದಿನಗಳಲ್ಲಿ ದನಗಳದ್ದು ಕಾಟಿರ್ತಾರಿ, ಈಗ ಕೆಲವೊಂದು ನಾವು ಬಹಳ ಇಂಪಾರ್ಟೆಂಟ್ ಬೆಳೆ ಮಾಡಿರ್ತೇವ್ರಿ, ಈಗ ನಮ್ ಕಡೆ ಆಗಾಗೆ ಕೇಬಲ್ ಕಳತನ್ ಮಾಡೋದು, ಮೋಟರ್ ಕಳತನ್ ಮಾಡೋದ್ರಿ, ಇಂಥವೆಲ್ಲ ಸಮಸ್ಯೆ ಅವರಿ ಸರ್ ರೈತರಿಗೆ. ಇವು ಮಂದಿದಿಂದ ಬಚಾವ್ ಆಗ್ತೇವ್ರಿ ಸರ್, ನಾವು ಶಾರ್ಟ್ ಅಂದ್ರೆ ಅವ್ರನ್ನೂ ಬರಲ್ರಿ, ಯಾರು ಕಳ್ಳರ್ನು ಹೊಲದಾಗ ಬಂದು ಏನು ವೈಲ್ಕ್ ಆಗಲ್ರಿ ಸರ್, ನಮ್ಮ ಸಾಧನಗಳ ಎಲ್ಲಿ ಬಿಟ್ಟಾಕಿದ್ರು ನಮ್ಮ ಸುರಕ್ಷಿತ ಇರ್ತಾವ, ಸುರಕ್ಷಿತ ಇರ್ತಾವ್ರಿ ಸರ್. ಈಗ ನೀವು ಏನು ಬೇಲಿ ಹಾಕ್ತಿರಲ್ಲ, ಬೇಲಿದು ಎಷ್ಟು ವೈರ್ ಇರ್ತಾವ? 1, 2, 3, 4 ಎಷ್ಟು ವೈರ್ ಗಳನ್ನು? ನಮ್ಗೆ ಈಗ ಸರಾಸರಿ ನಮ್ಮಲ್ಲಿ ಈಗ ಅರಣ್ಯ ಪ್ರದೇಶದಾಗ್ರಿ ಸರ್ 5 ವೈರ್ ಎಳಿಬೇಕ್ರಿ ಸರ್, ಯಾಕಂದ್ರೆ ಅಲ್ಲಿ ದೊಡ್ಡ ದೊಡ್ಡ ಹಾನಿಗಳದು ಇದು ಇರ್ತಾರ ಸರ್. ಈಗ ನಮ್ಮಲ್ಲಿ ಬರೇ 3 ವೈರ್ ಎಳೆದ್ರೆ ಸಾಕ್ರಿ, ಯಾವ್ದಕ್ರಿ, ಮನುಷ್ಯರಿಗೆ ಮತ್ ದನಗಳಿಗೆ ಹಂದಿಗಳಿಗೆ. ಬರೀ ಹಂದಿ ನಾವು ಕಂಟ್ರೋಲ್ ಮಾಡ್ಬೇಕಂದ್ರೆ 1 ವೈರ್ ಸಾಕ್ರಿ, ಇನ್ನು ದನಗಳು ಮನುಷ್ಯರಂದ್ರೆ 3 ವೈರ್ ಸಾಕ್ರಿ ಸರ್. ಎಷ್ಟು ಅಂತರ ಭೂಮಿದಿಂದ 1 ಎಂಟು ಇಂಚ್ ಬಿಡ್ತೇವ್ರಿ, ಟೋಟಲ್ 4.5 ಫೀಟ್ನಾಗ 3 ವೈರ್ ತರ್ತೇವ್ರಿ ಸರ್. 1.25 ಫೀಟ್ ಎತ್ತರ್ತಾರೆ ಸರ್, ಅಲ್ಲಿ ತನಕ ಎಲ್ಲ ಬಂದೋಬಸ್ತ್ ಆತಾರ ಸರ್, ಸಮಸ್ಯೆ ಆಗಂಗಿಲ್ಲ, ಏನು ಸಮಸ್ಯೆ ಆಗಲ್ರಿ ಸರ್. ರೈತ ಬಾಂಧವರೇ, ಈ ವಿಚಾರವನ್ನ ಗಮನಿಸಬೇಕು. ಯಾಕಪ್ಪ ಅಂತಂದ್ರೆ ಬಹಳಷ್ಟು ಸಂದರ್ಭದೊಳಗೆ ನಾವು ನೋಡ್ತಾ ಇದ್ದೀವಿ ಶರಣ ಬಸಪ್ಪ ಅವರು ಹೇಳುವಂಗ, ಮತ್ತ ನಮ್ಮ ಅನುಭವದ ಪ್ರಕಾರ ಕೂಡ ಬಹಳಷ್ಟು ಕಡೆ ಹಂದಿಯ ಕಾಟ ಮತ್ತೆ ಬೇರೆ ಬೇರೆ ಪ್ರಾಣಿಗಳ ಕಾಟ ಕೂಡ ಇರ್ತದ. ಇಂಥ ಒಂದು ಸಂದರ್ಭದೊಳಗೆ ಏನ್ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇದೇ ಇರ್ತದ, ಬಹಳ ಚಿಂತೆಯಾಗಿರ್ತದ. ಶರಣ ಬಸಪ್ಪ ಅವರು ತಮಗೆ ಒಂದು ಪರಿಹಾರವನ್ನ ನೀಡ್ತಾ ಇದ್ದಾರೆ, ಸೋಲಾರ್ ಬೇಲಿ ಅಥವಾ ವಿದ್ಯುತ್ ಬೇಲಿ ಇದನ್ನ ತಾವೆಲ್ಲ ಹಾಕೊಂಡು ಮತ್ತೆ ಸಾಮೂಹಿಕವಾಗಿ ಹಾಕೊಂಡ್ರೆ ಕೂಡ ಬಹಳ ಖರ್ಚು ಕಡಿಮೆ ಆಗ್ತದೆ ಅನ್ನುವಂತಹ ಒಂದು ವಿಚಾರವನ್ನ ಕೂಡ ಅವರು ಹೇಳಿದ್ದಾರೆ. ಶರಣಬಸಪ್ಪ ಅವರು, ಈಗ ಯಾರಾದರೂ ಸಂಪರ್ಕ ಮಾಡಬೇಕು ಅಂತಂದ್ರೆ ನಿಮ್ ನಂಬರ್ ಕೊಡ್ತೀರಿ ಅವರಿಗೆ? ಆಯ್ತು ಸರ್, 99900 ರೀ, 9900 43 4 3 85 41 8 5 41. ಈ ನಂಬರ್ ಅನ್ನ ಸಂಪರ್ಕ ಮಾಡಬಹುದು. ಒಳ್ಳೇದು ಶರಣಬಸಪ್ಪ ಅವರು, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ಬಹಳ ಚಿಂತೆಯಿಂದ ಮುಕ್ತ ಆಗುವಂತಹ ಒಂದು ವಿಷಯವನ್ನು ಹೇಳಿದ್ದೀರಿ, ಮತ್ತ ಅಂತಹ ಒಂದು ಸಾಧನವನ್ನ ಕೂಡ ತಾವು ತಯಾರು ಮಾಡಿದ್ದೀರಿ. ಇದರ ಲಾಭವನ್ನ ನಮ್ಮ ರೈತರು ಪಡ್ಕೊಳ್ತಾರ ಅನ್ನುವಂತಹ ಒಂದು ಭರವಸೆ ನಮಗದ. ಇಲ್ಲಿ ತನಕ ನೀವು ನಮ್ಮ ಎಲ್ಲ ರೈತರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಆಕಾಶವಾಣಿ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್, ಕ್ಷೇತ್ರೀಯ ಕಚೇರಿ, ಬೆಂಗಳೂರು. ಇಂದಿನ ವಿಷಯ ರಾಗಿ ಬೆಳೆಯ ಉತ್ಪಾದನಾ ತಾಂತ್ರಿಕತೆ. ಭಾಗವಹಿಸುವ ತಜ್ಞರು ಡಾಕ್ಟರ್ ಎಂಆರ್ ಉಮೇಶ್, ಬೇಸಾಯ ತಜ್ಞರು, ಕೃಷಿ ವಿಶ್ವವಿದ್ಯಾಲಯ ರಾಯಚೂರು. ಕೇಳುಗರಿಗೆ ನಮಸ್ಕಾರ. ಕೇಳುಗರು, ಇವತ್ತಿನ ಸಿರಿತನದ ಸಿರಿಧಾನ್ಯಗಳು ಸರಣಿ ಕಾರ್ಯಕ್ರಮದಲ್ಲಿ ರಾಗಿಯ ಉತ್ಪಾದನಾ ತಾಂತ್ರಿಕತೆ ಬಗ್ಗೆ ಮಾಹಿತಿಯನ್ನು ನೀಡಲಿಕ್ಕೆ ರಾಯಚೂರು ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಬೇಸಾಯ ತಜ್ಞರಾದಂತಹ ಡಾಕ್ಟರ್ MR ಉಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಅವರಿಂದ ಈ ವಿಚಾರವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ಮಾಡಿಕೊಳ್ಳಂತ. ನಮಸ್ಕಾರ ಡಾಕ್ಟರ್ ಉಮೇಶ್ ಅವರೇ. ಎಲ್ಲ ಕೇಳುವವರಿಗೆ ನಮಸ್ಕಾರಗಳು. ಹೇಳಿ ಸರ್, ಮೊದಲನೇದಾಗಿ ರಾಗಿ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತ ಮಾಹಿತಿಯನ್ನು ಹೇಳಿ. ರಾಗಿಯ ಒಂದು ಪ್ರಾಮುಖ್ಯತೆ ಮತ್ತು ಅದರ ಒಂದು ಭೌಗೋಳಿಕ ವ್ಯಾಪ್ತಿ. ಸರ್, ಇದು ರಾಗಿ ಒಂದು ಸಿರಿಧಾನ್ಯಗಳ ಗುಂಪಿಗೆ ಸೇರಿದಿರತಕ್ಕಂತಹ ಒಂದು ಪ್ರಮುಖ ಬೆಳೆ. ಎಲ್ಲಾ ಒಂದು ಸಿರಿಧಾನ್ಯಗಳ ಪೈಕಿ ರಾಗಿಯನ್ನ ಅತಿ ಹೆಚ್ಚು ಒಂದು ನಮ್ಮ ಕರ್ನಾಟಕದಲ್ಲೇ ಅಲ್ಲ, ಭಾರತದಲ್ಲೂ ಸಹ ಅನೇಕ ರಾಜ್ಯಗಳಲ್ಲಿ ಈ ಒಂದು ರಾಗಿಯನ್ನ ಬೆಳೀತಾ ಇದ್ದಾರೆ. ಮುಖ್ಯವಾಗಿ ನಮ್ಮ ರಾಜ್ಯದಲ್ಲಿ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಾದ ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಚಿಕ್ಕಬಳ್ಳಾಪುರ, ರಾಮನಗರ, ಹಾಸನ, ಮಂಡ್ಯ, ಮೈಸೂರು, ಚಾಮರಾಜನಗರ, ಶಿವಮೊಗ್ಗ, ದಾವಣಗೆರೆ, ಈ ರೀತಿಯಾಗಿ ಮುಂತಾದ 13 ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಒಂದು ವ್ಯಾಪ್ತಿಯಲ್ಲಿ ಈ ಒಂದು ರಾಗಿಯನ್ನು ಬೆಳೀತಾ ಇದ್ದಾರೆ. ಈ ಒಂದು ಕಳೆದ ವರ್ಷದಲ್ಲಿ ಇದರ ಒಂದು ವಿಸ್ತೀರ್ಣ 555,000 ಹೆಕ್ಟೇರ್ ಪ್ರದೇಶದಲ್ಲಿತ್ತು. ಇದರ ಉತ್ಪಾದನೆ 676,000 ಟನ್ನಷ್ಟು ಉತ್ಪಾದನೆ ಆಗಿತ್ತು ಕಳೆದ ವರ್ಷದಲ್ಲಿ. ಸರಾಸರಿ ಇಳುವರಿ 1.5 ಎಕರೆಗೆ 13 ಕ್ವಿಂಟಾಲ್ ಅಷ್ಟು ಒಂದು ಇಳುವರಿಯನ್ನ ನಾವು ಬರ್ತಾ ಇದೆ. ಇದೇ ರೀತಿಯಾಗಿ ಪಕ್ಕದ ರಾಜ್ಯಗಳಾದ ತಮಿಳುನಾಡಲ್ಲೂ ಸಹ ಈ ಒಂದು ರಾಗಿಯನ್ನ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾರೆ, ಮತ್ತೆ ಆಂಧ್ರಪ್ರದೇಶದಲ್ಲಿ. ಸೊ ಈ ಒಂದು ರಾಗಿಯೂ ಸಹ ಅತಿ ಹೆಚ್ಚು ಪ್ರದೇಶದಲ್ಲಿ ಮಹಾರಾಷ್ಟ್ರ, ಅದೇ ರೀತಿಯಾಗಿ ಒರಿಸ್ಸಾ, ಉತ್ತರಾಖಂಡ್, ಗುಜರಾತ್, ಮಧ್ಯಪ್ರದೇಶ, ಉತ್ತರ ಪ್ರದೇಶದಲ್ಲೂ ಸಹ ಈ ಒಂದು ರಾಗಿಯನ್ನ ಅತಿ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇದ್ದಾರೆ. ರಾಗಿ ಬೆಳೆಯನ್ನ ಬೇಸಾಯ ಮಾಡೋದಾದ್ರೆ ರೈತ ಬಾಂಧವರು ಭೂಮಿಯನ್ನ ಎಂತದ ಆಯ್ಕೆ ಮಾಡ್ಕೋಬೇಕು, ಯಾವ ರೀತಿ ಭೂಮಿ ಇರಬೇಕು, ಜೊತೆಗೆ ಇದರಲ್ಲಿ ಉತ್ತಮ ಇಳುವರಿಯನ್ನು ಕೊಡ್ತಕ್ಕಂತ ತಳಿಗಳು ಯಾವ್ಯಾವ ಇದಾವೆ? ಸೊ ಮುಖ್ಯವಾಗಿ ಈ ಒಂದು ರಾಗಿಯನ್ನ ನಾವು 3 ಕಾಲದಲ್ಲಿ ಅಂದ್ರೆ ಕಾರ್ ರಾಗಿ ಅಂತ ಏಪ್ರಿಲ್ ಮೇ ತಿಂಗಳಲ್ಲಿ ದಕ್ಷಿಣ ಕರ್ನಾಟಕದಲ್ಲಿ ಬೆಳೀತಾರೆ. ಅದೇ ರೀತಿಯಾಗಿ ಮುಂಗಾರು, ತಡವಾದ ಮುಂಗಾರು, ಮತ್ತೆ ಹಿಂಗಾರು ಮತ್ತು ಬೇಸಿಗೆಯಲ್ಲೂ ವರ್ಷ ಪೂರ್ತಿ ಈ ಒಂದು ರಾಗಿಯನ್ನು ನಾವು ಬೆಳಿಬಹುದು. ಮುಖ್ಯವಾಗಿ ಈ ಒಂದು ರಾಗಿನಲ್ಲಿ ದೀರ್ಘಾವಧಿ ತಳಿಗಳಿದ್ದಾವೆ, ಮಧ್ಯಮಾವಧಿ ತಳಿಗಳಿದ್ದಾವೆ, ಅಲ್ಪಾವಧಿ ತಳಿಗಳಿದ್ದಾವೆ. ದೀರ್ಘಾವಧಿ ಅಂದ್ರೆ 120-125 ದಿನ, ಮತ್ತು ಮಧ್ಯಮಾವಧಿ ಅಂದ್ರೆ 110-115 ದಿನ, ಮತ್ತೆ ಅಲ್ಪಾವಧಿ ತಳಿಗಳು 100-105 ದಿನಗಳಲ್ಲಿ ಬರ್ತಕ್ಕಂತ ಒಂದು ತಳಿಗಳಿದ್ದಾವೆ. ಅದೇ ರೀತಿಯಾಗಿ ಮುಂಗಾರು, ಹಿಂಗಾರು ಮತ್ತು ಬೇಸಿಗೆಗೂ ಸಹ ಸೂಕ್ತವಾದ ಬೇರೆ ಬೇರೆ ರೀತಿಯ ತಳಿಗಳಿದ್ದಾವೆ. ಮುಖ್ಯವಾಗಿ ದೀರ್ಘಾವಧಿ ತಳಿಗಳಿಗಂದ್ರೆ ಹಳೆ ತಳಿಗಳಿವು, MR1, MR6 ಅಂತಕ್ಕಂಥವು, ಮತ್ತು ಮಧ್ಯಮಾವಧಿ ತಳಿಗಳಾದ GPU 28, GPU 66, GPU 67, PR 202 ಮತ್ತು HR 13 ಅಂತಕ್ಕಂಥವು, ಇವು ಮಧ್ಯಮಾವಧಿ ತಳಿಗಳು. ಮತ್ತೆ ಅಲ್ಪಾವಧಿ ತಳಿಗಳಂದ್ರೆ GPU 26 ಇತ್ತೀಚೆಗೆ ಬಂದಂತ ತಳಿಗಳು, GPU 48, ಇವು ಅಲ್ಪಾವಧಿ ತಳಿಗಳು, ಅಂದ್ರೆ 100-105 ದಿನಗಳಲ್ಲಿ ಈ ಒಂದು ಬೆಳೆ ಕಟಾವು ಮಾಡಬಹುದು. ಅದೇ ರೀತಿಯಾಗಿ ಬೇಸಿಗೆಗೆ ಸೂಕ್ತವಾದಂತ ತಳಿಗಳು HR 911, GPU 28 ಮತ್ತು GPU 48 ಅಂತಕ್ಕಂತ ತಳಿಗಳನ್ನು ನಾವು ಈ ಒಂದು ಬೇಸಿಗೆನಲ್ಲಿ ಬೆಳಿಬಹುದು. ಈಗ ಮುಖ್ಯವಾಗಿ ಬೇಸಾಯವನ್ನ ಮಾಡಬೇಕಾದ್ರೆ ರಾಗಿಯ ಬೇಸಾಯವನ್ನ ಯಾವ ಕಾಲದಲ್ಲಿ ಪ್ರಾರಂಭ ಮಾಡಬಹುದು, ಬೇಸಾಯ ಕ್ರಮಗಳ ಬಗ್ಗೆ ರೈತರಿಗೆ ಮಾಹಿತಿಯನ್ನು ಮಾಡಿಕೊಡಿ. ಸೊ ಮುಖ್ಯವಾಗಿ ಈ ಒಂದು ಬಿತ್ತನೆ ಬೀಜ 1 ಎಕರೆಗೆ 5 kg ಬಿತ್ತನೆ ಬೀಜ ಬೇಕಾಗುತ್ತೆ, ಮತ್ತೆ ಅತಿ ಕಡಿಮೆ ಒಂದು ರಸಗೊಬ್ಬರಗಳ ಒಂದು ಅವಶ್ಯಕತೆ ಇರುತ್ತೆ. 50 kg ಸಾರಜನಕ, 40 kg ರಂಜಕ, 25 kg ಪೊಟಾಷ್ ಬೇಕಾಗುತ್ತೆ. ಮತ್ತೆ ಸಾರಜನಕವನ್ನ ನಾವು 2 ಕಂತುಗಳೇ ಅಂದರೆ ಬಿತ್ತುವಾಗ ಅಥವಾ ನಾಟಿ ಮಾಡುವಾಗ ಶಿಫಾರಸು ಮಾಡಿದ 50% ಗೊಬ್ಬರ ಹಾಕಬೇಕಾಗುತ್ತೆ. ಉಳಿದ ಒಂದು ಸಾರಜನಕವನ್ನು 6 ವಾರಗಳ ನಂತರ ಅಥವಾ ನಾಟಿ ಮಾಡಿದ 4-5 ವಾರಗಳಲ್ಲಿ ಭೂಮಿಗೆ ಸೇರಿಸೋದ್ರಿಂದ ಒಂದು ಉತ್ತಮ ಇಳುವರಿಯನ್ನು ಪಡಿಬಹುದು. ಒಂದು ಕೊಟ್ಟಿಗೆ ಗೊಬ್ಬರವನ್ನು ಬಳಸತಕ್ಕಂಥ ಸಮಯದಲ್ಲಿ ಬಿತ್ತನೆಗೆ 3-4 ವಾರಗಳ ಮುಂಚಿತವಾಗಿ ಮಣ್ಣಿಗೆ ಸೇರಿಸೋದ್ರಿಂದ ಅದರಿಂದ ಲಾಭವನ್ನು ಹೆಚ್ಚಿಗೆ ಪಡಿಬಹುದು. ಮತ್ತು ಇತ್ತೀಚೆಗೆ ಒಂದು ಸಂಶೋಧನೆ ಮತ್ತು ಆವಿಷ್ಕಾರಗಳು ನಡೆದಂತೆ ರಾಗಿಯನ್ನು ಬಿತ್ತನೆ ಮಾಡಲು ಮತ್ತು ಸಂಯುಕ್ತ ಕೂರಿಗೆಯನ್ನು ಸಹ ನಾವು ಅಭಿವೃದ್ಧಿಪಡಿಸಿದ್ದಾರೆ. ಒಂದು ಕೃಷಿ ವಿಶ್ವವಿದ್ಯಾಲಯ ಬೆಂಗಳೂರು ಇವರು ಬೀಜ ಮತ್ತು ಗೊಬ್ಬರ ಸಂಯುಕ್ತ ಕೂರಿಗೆಯನ್ನು ನಾವು ಅಲ್ಲಿ ಒಂದು ಅಭಿವೃದ್ಧಿ ಮಾಡಿದ್ದಾರೆ. ಇದರಿಂದ ನೀವು ಬೀಜ ಮತ್ತು ಗೊಬ್ಬರವನ್ನು ಒಟ್ಟಿಗೆ ಮಾಡಬಹುದು. ಮತ್ತೆ ಬಿತ್ತನೆ ಬೀಜವನ್ನು 1 ಅಡಿ ಸಾಲಿನ ಅಂತರದಲ್ಲಿ ಗಿಡದಿಂದ ಗಿಡಕ್ಕೆ 1-4 cm ಆದರೆ 1 ಅಡಿ ಸಾಲುಗಳಲ್ಲಿ ನಾವು ಬಿತ್ತನೆ ಮಾಡಬಹುದು. ಅಥವಾ ನಾಟಿ ಮಾಡೋದಾದ್ರೆ ಒಂದು ಪೈರನ್ನು ಆಯ್ಕೆ ಮಾಡಿ ಒಂದು 1 ಅಡಿಗೆ 3 ಸಸಿ ಬರೋಂಗೆ ನಾಟಿ ಮಾಡೋದ್ರಿಂದ ಒಂದು ಪ್ರತಿಯೊಂದು ಗಿಡದ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮತ್ತೆ ಸಸಿಗಳು ಒಂದು ಅಭಿವೃದ್ಧಿವಂತ ಇದೆ. ರಾಗಿಯನ್ನ ಸಸಿ ಮಾಡಿ ತಾವು ನಾಟಿ ಮಾಡಬಹುದು ಅಂತ ಹೇಳ್ತೀರಾ? ಹೌದು, ರಾಗಿಯನ್ನ ಸಸಿ ಮಾಡಿ ಮಾಡಿ ಸೊ 3 ವಾರಗಳ ನಂತರ ಆ ಒಂದು ಸಸಿ ಪೈರನ್ನ ನಾಟಿ ಮಾಡೋದ್ರಿಂದಲೂ ಸಹ ನಾವು ಅಧಿಕ ಇಳುವರಿಯನ್ನ ಪಡಿಬಹುದು. ಈಗ 50 ಕೆಜಿ ಸಾರಜನಕ, 40 ಕೆಜಿ ರಂಜಕ ಮತ್ತು 25 ಕೆಜಿ ಪೊಟ್ಯಾಶ್ ಅನ್ನ ಹೇಳಿರ್ತಾವ, ಇದು ಕುಸ್ಕಿ ಭೂಮಿಯಲ್ಲಿ ಹೇಗೆ ಅದು ಪ್ರತಿ ಎಕರೆಗೆ ಪ್ರತಿ ಹೆಕ್ಟರ್ಗೆ? ಅದು ಪ್ರತಿ ಹೆಕ್ಟೇರ್, ಪ್ರತಿ ಹೆಕ್ಟರ್ಗೆ 2.5 ಎಕರೆಗೆ 2.5 ಎಕರೆಗೆ. ಇನ್ನ ಯಾವ ರೀತಿ ಇಲ್ಲಿ ಬಿತ್ತನೆಯನ್ನು ಮಾಡಬೇಕು? ತಾವ್ ಹೇಳಿದ ಈಗ ಇಷ್ಟು ಅಂತರ ಕೊಡಬೇಕಂತಕ್ಕಂಥದ್ದು, ಭೂಮಿ ಆಯ್ಕೆ ಹೇಗೆ, ಯಾವ ಒಂದು ಮಣ್ಣಿನಲ್ಲಿ ಹೆಚ್ಚು ಇಳುವರಿ ಬರುತ್ತಂತೆ ರಾಗಿ? ರಾಗಿಯನ್ನ ಈಗ ದಕ್ಷಿಣ ಕರ್ನಾಟಕದ ಜಿಲ್ಲೆಗಳಲ್ಲಿ ಅತಿ ಹೆಚ್ಚು ಇಳುವರಿ ಬರುತ್ತೆ. ಅಲ್ಲಿ ಮುಖ್ಯವಾಗಿ ಕೆಂಪು ಮಿಶ್ರಿತ ಮರಳು ಮಣ್ಣು ಇರೋದ್ರಿಂದ ಅದು ಒಂದು ಸೂಕ್ತ ಬೆಳೆ ಅಂತ ಹೇಳ್ಬೋದು. ಈವನ್ ನಮಗೆ ಬಳ್ಳಾರಿ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕಪ್ಪು ಮಣ್ಣಿನಲ್ಲೂ ಸಹ ಒಂದು ರಾಗಿಯ ಇಳುವರಿ ಹೆಚ್ಚಿಗೆ ಬಂದಿರೋದನ್ನ ನಾವು ಕಾಣ್ತಾ ಇದ್ವಿ. ಇಲ್ಲಿ ಮಧ್ಯಂತರ ಬೇಸಾಯ, ಕಳೆಗಳ ನಿಯಂತ್ರಣದ ಬಗ್ಗೆ ಇರಬಹುದು, ಅಥವಾ ಈ ರಾಗಿಯನ್ನ ಇಡೀ ಬೆಳೆಯಾಗಿ ಬೆಳೆಯುವುದು ಒಳ್ಳೇದಂತೀರಾ ಅಥವಾ ಮಿಶ್ರ ಬೆಳೆಯಾಗಿ ಬೆಳೆಯುವುದು ಒಳ್ಳೇದಂತೀರಾ, ಹೇಗೆ? ರಾಗಿಯನ್ನ ನಾವು ತೊಗರಿ ಅಥವಾ ಶೇಂಗಾ, ಅವರೆ, ಅಳಸಂದೆ ಈ ಒಂದು ಬೆಳೆಗಳ ಜೊತೆಗೆ ನಾವು ಅಂತರ ಬೆಳೆಯಾಗಿ ಬೆಳಿಬಹುದು. ಈಗ ಮುಖ್ಯವಾಗಿ ಅತಿ ಹೆಚ್ಚು ಪ್ರದೇಶದಲ್ಲಿ ರಾಗಿ ಮತ್ತು ತೊಗರಿ, ರಾಗಿಯನ್ನ 8 ಸಾಲು ಮಾಡಿ 2 ಸಾಲು ತೊಗರಿ ಹಾಕೋದ್ರಿಂದ ನಿಮಗೆ ರಾಗಿ ಕಟಾವಾದ ನಂತರ ತೊಗರಿ ಒಂದು ಉತ್ಕೃಷ್ಟವಾಗಿ ಬೆಳೆದು ಹೆಚ್ಚಿನ ಇಳುವರಿನೂ ಸಹ ಬಂದಿರೋದನ್ನ ನಾವು ನೋಡಿದ್ದೀವಿ. ಅದೇ ರೀತಿಯಾಗಿ ಶೇಂಗಾನು ಸಹ 4 ಸಾಲು ರಾಗಿ, 2 ಸಾಲು ಶೇಂಗಾ ಅಥವಾ ಅವರೆ, 4 ಸಾಲು ರಾಗಿ, 1 ಸಾಲು ಅವರೆ, ಈ ರೀತಿಯಾಗಿ ಅನೇಕ ಬೆಳೆಗಳ ಜೊತೆಗೆ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಹೆಚ್ಚಿನ ಲಾಭವನ್ನು ಪಡಿಬಹುದು. ಏಕ ಬೆಳೆ ಬದಲಿಗೆ ಅಂತರ ಬೆಳೆಯಾಗಿ ಅಥವಾ ಮಿಶ್ರ ಬೆಳೆಯಾಗಿ ಬೆಳಿಬಹುದು. ಗುಣಮಟ್ಟದ ಬಗ್ಗೆ ಬಂದಾಗ ಮುಖ್ಯವಾಗಿ ರಾಗಿಯನ್ನ ನಮ್ಮ ಏನು ಉತ್ತರ ಕರ್ನಾಟಕದಲ್ಲಿ ಬೆಳೆದ್ರೆ ಹೇಗೆ ಗುಣಮಟ್ಟ ಇರುತ್ತೆ, ದಕ್ಷಿಣ ಕರ್ನಾಟಕದಲ್ಲಿ ಬೆಳೆದಂತ ರಾಗಿಗೆ ಗುಣಮಟ್ಟ, ಇಲ್ಲಿ ಬೆಳೆದಂತ ರಾಗಿ ಗುಣಮಟ್ಟ ಬೇರೆ ಬೇರೆ ಆಗಿರ್ತಂತೀರಾ, ಹೇಗೆ? ಮುಖ್ಯವಾಗಿ ಈ ಒಂದು ರಾಗಿಯ ಲಕ್ಷಣ ಏನಪ್ಪಾ ಅಂದ್ರೆ ಇದರಲ್ಲಿ ಕ್ಯಾಲ್ಸಿಯಂ ಅಂಶ ಜಾಸ್ತಿ ಇರುತ್ತೆ. ಅಂದ್ರೆ ಒಂದು ನೀವು 100 ಗ್ರಾಂ ರಾಗಿ ಇಟ್ಟಲ್ಲಿ 300 ಮಿಲಿಗ್ರಾಂ ಅಷ್ಟು ಒಂದು ಕ್ಯಾಲ್ಸಿಯಂ ಪ್ರಮಾಣ ಇರುತ್ತೆ. ಯಾವುದೇ ಒಂದು ಸಿರಿಧಾನ್ಯಗಳನ್ನು ತಗೊಳ್ಳಿ ನೀವು, ಯಾವುದೇ ಒಂದು ಆಹಾರ ಬೆಳೆಗಳಲ್ಲಿ ಇಷ್ಟೊಂದು ಪ್ರಮಾಣದಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಇರೋದಿಲ್ಲ. 100 ಗ್ರಾಂ ಒಂದು ರಾಗಿ ಹಿಟ್ಟಿನಲ್ಲಿ 300 ಮಿಲಿಗ್ರಾಂ ಕ್ಯಾಲ್ಸಿಯಂ ಇರುತ್ತೆ. ಇದರಿಂದ ಅನುಕೂಲ ಏನಪ್ಪಾ ಅಂದ್ರೆ ಎಲುಬು ಅಥವಾ ಮೂಳೆಗಳ ಒಂದು ಬೆಳವಣಿಗೆಗೆ ಈ ಕ್ಯಾಲ್ಸಿಯಂ ಪ್ರಮಾಣ ಹೆಚ್ಚಿಗೆ ಇದ್ದಷ್ಟು ಒಳ್ಳೇದು. ಸೊ ಅದಕ್ಕೆ ನೀವು ರಾಗಿ ಊಟ ಮಾಡಿದವರು ಗಟ್ಟಿಯಾಗಿರ್ತಾರೆ. ಸೊ ರಾಗಿ ತಿಂದವ ನಿರೋಗಿ, ಅಕ್ಕಿ ತಿಂದವ ಅಕ್ಕಿಯ ಹಾಗೆ, ದೆನ್ ಜೋಳ ತಿಂದವ ತೋಳದ ಹಾಗೆ, ಮತ್ತೆ ನವಣೆ ತಿಂದವ ತವಣೆ ಹಾಗೆ, ಮತ್ತೆ ರಾಗಿ ತಿಂದವ ನಿರೋಗಿ ಸರ್ವಜ್ಞ ಅಂತ ಹೇಳ್ತಾರೆ. ಇದರ ಮಹತ್ವ ಏನಪ್ಪಾ ಅಂದ್ರೆ ರಾಗಿನ ಒಂದು ಪದಾರ್ಥವನ್ನು ಆಹಾರವಾಗಿ ತಗೊಂಡಾಗ ಅತಿ ಬೇಗ ಹಸುವಾಗೋದಿಲ್ಲ. ಈ ಕ್ಯಾಲ್ಸಿಯಂ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ನಿಮಗೆ ಮೂಳೆಗಳ ಬೆಳವಣಿಗೆಗೆ ಆಗ್ಬೋದು, ಮತ್ತೆ ನಿಧಾನವಾಗಿ ಜೀರ್ಣವಾಗೋದ್ರಿಂದ ಇದು ಮಧುಮೇಹಿಗಳಿಗೆ ಮತ್ತು ಬೇರೆ ಬೇರೆ ರೀತಿಯಾದ ಒಂದು ಪೌಷ್ಟಿಕಾಂಶಗಳ ಅಗತ್ಯ ಇರತಕ್ಕಂತ ಒಂದು ಜನರಿಗೆ ಇದು ಬಹಳ ಮುಖ್ಯವಾದ ಒಂದು ಆಹಾರ ಪದ್ಧತಿ. ಈಗ ಮುಖ್ಯವಾಗಿ ರಾಗಿ ಇದು ಬಹಳಷ್ಟು ಕಾಳುಗಳು ಸಣ್ಣದಾಗಿರ್ತವೆ, ಬಿತ್ತನೆಯನ್ನ ಮಾಡಿದಾಗ ಇಲ್ಲಿ ಮುಖ್ಯವಾದದ್ದು ಸಸಿಗಳು ಸಹ ಬಹಳ ಸಣ್ಣದಾಗಿ ಸಸಿಗಳು ಬರ್ತವೆ. ಬಂದಾಗ ಇಲ್ಲಿ ಕಳೆ ಯಾವುದು ಮತ್ತು ಸಸಿ ಯಾವುದು ಅನ್ನೋದು ರೈತರಿಗೆ ಬಹಳಷ್ಟು ತೊಂದರೆ ಆಗುತ್ತೆ. ಕಳೆಗಳ ನಿಯಂತ್ರಣ ಬಗ್ಗೆ ಏನ್ ಹೇಳ್ತೀರಿ? ರಾಗಿ ಒಂದು ಬೇಸಾಯವನ್ನ ಮಾಡುವಂತ ರೈತರಿಗೆ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕು ಕಳೆಗಳ ನಿಯಂತ್ರಣದ ಬಗ್ಗೆ? ಸೊ ರಾಗಿನಲ್ಲೂ ಸಹ ಅನೇಕ ಆವಿಷ್ಕಾರಗಳಾಗಿದ್ದಾವೆ, ಸಂಶೋಧನೆಗಳಾಗಿದ್ದಾವೆ. ಸೊ ಬಿತ್ತಿದ ಮೊದಲ 30-40 ದಿನಗಳವರೆಗೆ ಕಳೆಗಳನ್ನ ಹತೋಟಿ ಮಾಡೋದು ಬಹಳ ಮುಖ್ಯ. ಸೊ ಇದಕ್ಕಾಗಿ 1-2 ಬಾರಿ ಕುಂಟೆ ಹಾಯಿಸಿದ್ರೆ ಒಂದು ಕಳೆಗಳನ್ನ ಹತೋಟಿ ಮಾಡಬಹುದು. ಇದಲ್ಲದೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಒಂದು ರಾಸಾಯನಿಕ ಒಂದು ಔಷಧಿಗಳು ಸಹ ಲಭ್ಯ ಇದ್ದಾವೆ, ಅವುಗಳನ್ನು ಸಹ ನಾವು ಬಳಸಿ ನಾವು ಒಂದು ಕಳೆಗಳನ್ನು ಹತೋಟಿ ಮಾಡಬಹುದು. ವಿಶೇಷವಾಗಿ ಇಲ್ಲಿ ನೀರಾವರಿ ಅನುಕೂಲತೆ ಇದ್ದಂತವರು ನೀರಾವರಿಯಲ್ಲಿ ರಾಗಿಯನ್ನ ಬೆಳಿಬಹುದಾ, ಹೇಗೆ? ಹೌದು, ಈ ಒಂದು ರಾಗಿಯ ಒಂದು ಲಕ್ಷಣ ಏನಪ್ಪಾ ಅಂದ್ರೆ ಒಂದು ಮಳೆಯಾಶ್ರಿದಲ್ಲೂ ಬೆಳಿಬಹುದು ಮತ್ತು ನೀರಾವರಿನಲ್ಲೂ ಬೆಳಿಬಹುದು. ಏನು ಅಂದ್ರೆ ನೀರಾವರಿನಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡಿಬಹುದು, 3-4 ಕ್ವಿಂಟಲ್ ಎಕ್ಸ್ಟ್ರಾ ಇಳುವರಿಯನ್ನು ನಾವು ಪಡಿಬಹುದು. ಆದರೆ ಇದು ಒಂದು ಮಳೆಯಾಶ್ರಯ ಪ್ರದೇಶದಲ್ಲೂ ಸಹ ಸೂಕ್ತವಾದಂತ ಒಂದು ಬೆಳೆ ಇದು. ಉತ್ತರ ಕರ್ನಾಟಕ ಭಾಗದಲ್ಲಿ ಬಹಳಷ್ಟು ಜನ ರೈತರು ರಾಗಿಯನ್ನ ಬೆಳೀಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ, ಅಂತವ್ರಿಗೆ ಏನ್ ಹೇಳ್ತಿರ್ತಾವು? ರಾಗಿ ಈಗ ದಕ್ಷಿಣ ಕರ್ನಾಟಕ ಜಿಲ್ಲೆಗಳಲ್ಲಿ ಯಾವ ರೀತಿ ಒಂದು ಮುಖ್ಯವಾದ ಆಹಾರ ಬೆಳೆಯಾಗಿದೆಯೋ ಒಂದು ಉತ್ತರ ಕರ್ನಾಟಕದಲ್ಲೂ ಸಹ ಈ ಒಂದು ಇಳುವರಿಯಲ್ಲಿ ಏನು ವ್ಯತ್ಯಾಸ ಇರೋದಿಲ್ಲ. ರೈತರು ಮುಂದೆ ಒಂದು ರಾಗಿಯನ್ನ ಪ್ರಮುಖ ಏಕ ಬೆಳೆಯಾಗಿ ಬೆಳಿಬಹುದು ಅಥವಾ ಅಂತರ ಬೆಳೆಯಾಗಿ ಬೆಳಿಬಹುದು. ಇಲ್ಲಿ ತೊಗರಿ ಹೆಚ್ಚು ಪ್ರದೇಶದಲ್ಲಿ ಬೆಳೀತಾ ಇರೋದ್ರಿಂದ ರಾಗಿಯನ್ನ ತೊಗರಿ ಜೊತೆಗೆ ನೀವು ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಎರಡು ರೀತಿಯಾಗಿ ಅನುಕೂಲ ಜಾಸ್ತಿ ಇದೆ. ಇತರ ಸಿರಿಧಾನ್ಯಗಳಿಗೆ ನೋಡಿದರೆ ರಾಗಿ ಹೇಗೆ ಆರ್ಥಿಕವಾಗಿ ಒಂದು ಒಳ್ಳೆ ಬೆಳೆ ಅಂತ ಹೇಳ್ತೀರಾ? ಸಿರಿಧಾನ್ಯಗಳಲ್ಲಿ, ಎಲ್ಲಾ ಸಿರಿಧಾನ್ಯಗಳಲ್ಲಿ ರಾಗಿಯ ಒಂದು ಆರ್ಥಿಕತೆ ಹೇಗಿದೆ? ಇಳುವರಿಯ ಪ್ರಮಾಣನೂ ಸಹ ಜಾಸ್ತಿ ಇದೆ. ಮತ್ತೆ ಹೆಚ್ಚು ಬೇಡಿಕೆ ಇದೆ, ಮಾರುಕಟ್ಟೆಯ ಒಂದು ತೊಂದರೆ ಇರೋದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಇದನ್ನ ನಾವು ಶೇಖರಣೆ ಮಾಡಬಹುದು. ಬೇರೆ ನೀವು ನವಣೆ ಅಥವಾ ಬರಗು ಕೊರಲೆ ಇವೆಲ್ಲವಕ್ಕೂ ಶೇಖರಣೆ ಮತ್ತು ಪ್ರೊಸೆಸಿಂಗ್ ಒಂದು ದೊಡ್ಡ ಪ್ರಾಬ್ಲಮ್ ಇದ್ರು, ಆದ್ರೆ ರಾಗಿನಲ್ಲಿ ಇದು ಯಾವುದೇ ರೀತಿಯಾದ ಒಂದು ತೊಂದರೆ ಇರೋದಿಲ್ಲ. ಅಂದ್ರೆ ರಾಗಿಯಲ್ಲಿ ಅಷ್ಟು ಸಂಸ್ಕರಣೆ ದೊಡ್ಡ ಸಮಸ್ಯೆ ಅಲ್ಲ. ಇಲ್ಲಿ ಸಮಸ್ಯೆ ಅಲ್ಲ, ನೇರವಾಗಿ ಒಣಗಿಸಿ ಹಿಟ್ಟನ್ನು ಮಾಡಬಹುದು ಇಲ್ಲಿ. ಹೌದು, ವರ್ಷಾನುಗಟ್ಟಲೆ ಇದನ್ನ ನಾವು ಶೇಖರಣೆ ಸಹ ಮಾಡಬಹುದು. ಹೇಗೆ ಇಲ್ಲಿ ಶೇಖರಣೆ ಮಾಡಿದಾಗ ಹುಳುಗಳಾಗೋದಿಲ್ವಾ ರಾಗಿಯಲ್ಲಿ? ರಾಗಿನಲ್ಲಿ ಯಾವುದೇ ರೀತಿಯಾದ ತೊಂದರೆ ಇಲ್ಲ. ತೊಂದರೆ ಇಲ್ಲ. ಏನ್ ಹೇಳ್ತೀರಿ ಈ ಭಾಗದಲ್ಲಿ ರಾಗಿಯನ್ನ ಬೆಳಿಬೇಕು ಅನ್ನುವಂತ ರೈತರಿಗೆ ನಿಮ್ಮ ಕಿವಿ ಮಾತೇನು? ಸೊ ನನ್ನ ಕಿವಿ ಮಾತೇನಪ್ಪ ರೈತರಿಗೆ ಅಂದ್ರೆ, ಈ ಭಾಗದಲ್ಲೂ ಸಹ ಒಂದು ರಾಗಿಯನ್ನ ಉತ್ತಮ ಬೆಳೆಯಾಗಿ, ಆರ್ಥಿಕ ಬೆಳೆಯಾಗಿ, ಆಹಾರದ ಬೆಳೆಯಾಗಿ ಸಹ ನಾವು ಬೆಳಿಬಹುದು. ಸೊ ಯಾರು ರೈತರು ಈಗ ತೊಗರಿಯನ್ನ ಏಕ ಬೆಳೆಯಾಗಿ ಬೆಳೀತಾ ಇರ್ತಾರೆ, ಅಂತ ರೈತರು ಆ ತೊಗರಿ ಸಾಲುಗಳ ಮಧ್ಯೆ ಅಂತರ ಬೆಳೆಯಾಗಿ ಬೆಳೆಯೋದ್ರಿಂದ ಈ ಒಂದು ರಾಗಿಯಿಂದ ಅಧಿಕ ಲಾಭವನ್ನು ಸಹ ಪಡಿಬಹುದು. ಒಳ್ಳೆಯದು ಡಾಕ್ಟರ್ ಎಂ ಆರ್ ಉಮೇಶ್ ಅವರು, ಇದುವರೆಗೆ ರಾಗಿಯ ಬೇಸಾಯದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ನಮ್ಮ ರೈತರೊಂದಿಗೆ ಈ ಒಂದು ಕಾರ್ಯಕ್ರಮದಲ್ಲಿ ಹಂಚಿಕೊಂಡದಕ್ಕೆ ಎಲ್ಲ ಕೇಳುಗರ ಪರವಾಗಿ ಮತ್ತು ರೈತರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ. ಪಡೆ ಹೈ ಗಾಂವ ಚಲ ಪಡಾ ಗೇಹೂ ಧಾನ ಬಾಜರಾ ಜವಾರ ಕೇ ಮೈದಾನೋ ಮೇ ಛೋಟೇ ಛೋಟೇ ಧಂದೇ ಯಾ ಬಡೆ ಕಾಮೋ ಮೇ ಫೂಲೋ ಕೇ ಪರಿಹಾಸ ಸಬ್ಜಿಯೋ ಕೇ ಬಾಗಾನೋ ಮೇ ಸೋಲಾರ್ ಬದಲ ರಹಾ ಹೈ ರಾತ ಕೋ ಉಜಾಲೋ ಮೇ ಫೈನಾನ್ಶಿಯಲ್ ಇನ್ಕ್ಲೂಷನ್ देश की मुख्य धारा से जोड़ रहा है नाबार्ड. गांव बढ़े तो देश बढ़े. चल पड़े हैं गांव, चल पड़ा इंडिया. ಧಾನ್ಯಗಳಲ್ಲಿ ಶ್ರೇಷ್ಠ ಧಾನ್ಯ ಸಿರಿಧಾನ್ಯ. ಉತ್ತಮ ಆರೋಗ್ಯಕ್ಕೆ ಅತ್ಯುತ್ತಮ ಆಹಾರ ಸಿರಿಧಾನ್ಯ. ಸಿರಿಧಾನ್ಯಗಳ ತಾಕತ್ತು ಸಕಲ ಪೌಷ್ಟಿಕಾಂಶಗಳ ಸಂಪತ್ತು. ಸಿರಿಧಾನ್ಯಗಳ ಸಾರ ಜೀವನಕ್ಕೆ ಆಧಾರ. ಸಿರಿಧಾನ್ಯಗಳನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ರಾಗಿ ತಿಂದವ ನಿರೋಗಿ, ಸಾಮೆ ತಿಂದವ ಸ್ವಾಮಿ, ಯಾವ ಜಟ್ಟಿಗಿಲ್ಲ ಕಮ್ಮಿ. ರಾಗಿಯನ್ನ ಬೆಳೆಯಿರಿ, ದಿನನಿತ್ಯ ಆಹಾರದಲ್ಲಿ ಬಳಸಿರಿ. ಇದುವರೆಗೂ ಅಂತಾರಾಷ್ಟ್ರೀಯ ಸಿರಿಧಾನ್ಯಗಳ ವರ್ಷಾಚರಣೆಯ ಸಂದರ್ಭದಲ್ಲಿ ಸಿರಿಧಾನ್ಯಗಳ ಉತ್ಪಾದನೆ, ಸಂಸ್ಕರಣೆ ಮತ್ತು ಮೌಲ್ಯವರ್ಧನೆ ಕುರಿತು ವಿಶೇಷ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ನಬಾರ್ಡ್, ರಾಷ್ಟ್ರೀಯ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್ ಕ್ಷೇತ್ರೀಯ ಕಚೇರಿ ಬೆಂಗಳೂರು. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ ವಿಜಿ ಬಾವಲತ್ತಿ, ಸಹಕಾರ ಬಿ ನರಸಿಂಹಲು. ರಾಯಚೂರು, ಕಲಬುರಗಿ ಹಾಗೂ ಹೊಸಪೇಟೆ ಕೇಂದ್ರದಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ರಾಯಚೂರು ಕೇಂದ್ರದ ಕೊಡುಗೆ. ಈಗ ಒಂದು ಜಾಹೀರಾತು ಕೇಳೋಣ. ಮಗಳ ಫೀಸ್ ಕಟ್ಟೋಕೆ ಇವತ್ತೇ ಕೊನೆ ದಿನ. ಎಲ್ಲಾ ಬ್ಯಾಂಕ್ಗಳು ಬಂದ್ ಆಗಿದಾವೆ, ಏನ್ ಮಾಡೋದು ಅಂತ ಗೊತ್ತಾಗ್ತಲ್ವಲ್ಲಪ್ಪ. ಯೋಚನೆ ಮಾಡಬೇಡ ಗೆಳೆಯ. ಮೊಬೈಲ್ ಬ್ಯಾಂಕಿಂಗ್ ಭೀಮ್ UPI ಆಪ್ ಮೂಲಕವಾಗಿ ಈಗ ಯಾವಾಗ ಬೇಕಾದ್ರೂ ಯಾರಿಗೆ ಬೇಕಾದ್ರೂ ದುಡ್ಡನ್ನು ಕಳಿಸಬಹುದು. ಮೈಕ್ರೋ ATM, ಮೊಬೈಲ್ ATM ವ್ಯಾನ್ ಮುಖಾಂತರ ಬ್ಯಾಂಕ್ಗೆ ಹೋಗದೇನೆ ದುಡ್ಡನ್ನು ಕೂಡ ತೆಗಿಬಹುದು. ಇದು ತಂತ್ರಜ್ಞಾನದ ಕಾಲ ಕಣಪ್ಪ. ಮೊಬೈಲ್ ಬ್ಯಾಂಕಿಂಗ್ ಕಡೆ ನಾವು ಸಾಗಬೇಕಾಗಿದೆ ಗೆಳೆಯ. ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ವಾವ್, ಹೊಸ ಮನೆಗಾಗಿ ಇಷ್ಟೊಂದು ಶಾಪಿಂಗ್ ಅದಕ್ಕೇನು? ಹೊಸ ಮನೆ ಅಂದ್ರೆ ಹೊಸ ಜೀವನ, ಹೊಸ ಜೀವನ ಶೈಲಿ. ಹೊಸ ಮನೆ ಜೊತೆ ಇನ್ನೂ ಬಹಳಷ್ಟು ಸಿಕ್ಕಿರೋ ಹಾಗಿದೆ. ಸರಿಯಾಗಿ ಹೇಳಿದೆ. ನಾನು SBI ಇಂದ ಕಡಿಮೆ ಬಡ್ಡಿ ದರದಲ್ಲಿ ಗೃಹ ಸಾಲ ಪಡ್ಕೊಂಡಿದ್ದೀನಿ, ಮತ್ತೆ ಅದ್ರ ಜೊತೆ SBI ಕ್ರೆಡಿಟ್ ಕಾರ್ಡ್ ಕೂಡ ಇದೆ. SBI ಹೋಮ್ ಲೋನ್ ನೊಂದಿಗೆ ನಿನ್ನ ಸ್ವಂತ ಮನೆಯ ಕನಸನ್ನ ಈಗ ನನಸು ಮಾಡ್ಕೊಳ್ಬಹುದು. ಹೆಚ್ಚಿನ ಮಾಹಿತಿಗಾಗಿ homeloan.sbi ಗೆ ಲಾಗಿನ್ ಮಾಡಿ. ಶರತ್ತುಗಳು ಅನ್ವಯ. ಹನುಮಂತರಾವ್ ಜಮಾದಾರ್ ಹಾಗೂ ಸಂಗಡಿಗರಿಂದ ಗೀಗಿ ಪದ ಕೇಳೋಣಂತೆ.